ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಅಣ್ಣಯ್ಯೋ ಶಂಕರಣ್ಣ, ಅಲ್ಲ ಹುಸಿ ಬಹಳ ನನಗೆ ಅರ್ಜೆಂಟ್ ಐತೆ. ಹುಸಿ ಬಾಯಿಲ್ ನೀನು ಹೊರಗಡೆ ಬಾಯಿಲಿ. ಏನಪ್ಪ ಅಂತ ಅರ್ಜೆಂಟ್? ನಿನಗೆ ನಾನು ಮೂರ್ನಾಲ್ಕು ದಿನದಿಂದ ಹೇಳ್ತಾ ಇದ್ದೀನಿ ಹುಸಿ, ಪೋಸ್ಟ್ ಆಫೀಸ್ಗೆ ಹೋಗ್ಬಾರ್ನ, ಪೋಸ್ಟ್ ಆಫೀಸ್ಗೆ ಹೋಗ್ಬಾರ್ನ ಅಂತೇಳಿ. ನೀನು ಬ್ಯಾಂಕ್ ಅಕೌಂಟ್ ಐತಲ್ಲ ಬಿಡು ಸಾಕು, ಬ್ಯಾಂಕ್ ಅಕೌಂಟ್ ಐತಲ್ಲ ಬಿಡು ಸಾಕು ಅಂತ ಹೇಳಿ ನನಗೆ ಸುಮ್ಮ ಮಾಡಿಸ್ಬಿಟ್ಟೆ. ಅದೇನು ಮೊನ್ನೆ ದಿನ ಏನೋ ದುಡ್ಡು ಬಂದೈತೆ ಅಂತೇಳಿ ನಮ್ಮ ನೆಂಟರು ಎಲ್ಲ ಫೋನ್ ಗಿನ್ ಎಲ್ಲ ಮಾಡಿದ್ರ, ಒಂದೆರಡು ಸಾವಿರ ಬಂದಿರ್ಬೇಕು ನೋಡು, ಒಂದೆರಡು ಸಾವಿರ ಬಂದಿರ್ಬೇಕು ನೋಡು ಅಂತವ. ಬ್ಯಾಂಕ್ ಇಂದು ನಂದು ಏನ್ ತೊಂದರೆ ಆಗೈತೆನೋ ಗೊತ್ತಾಗ್ಲಿಲ್ಲ. ಅವತ್ತು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಸರಿ ಮಾಡಿಸಿದ್ದೆ, ಆದ್ರೂ ಯಾಕೋ ದುಡ್ಡೇನು ಬಂದಿಲ್ಲ. ಮೊಬೈಲ್ನ ಎಲ್ಲರ ಕೈಲಿ ಕೊಟ್ಟು ನೋಡಿಸ್ತೀನಿ, ಮೆಸೇಜ್ ಗಿಸೇಜ್ ಏನು ಬಂದಿಲ್ಲ. ಅದಕ್ಕೆ ಹೋಗಿ ದಿಗ್ಲಾಯ್ತು ಆತ್ಲಗೆ ಪೋಸ್ಟ್ ಆಫೀಸ್ನಾಗ ಇನ್ನೊಂದತ್ಲಾಗ ಹೊಸದೊಂದು ಅಕೌಂಟ್ ಮಾಡಿಸುವ ಅಂತ ಹೇಳಿ ಈಗ ಬೆಳಗ್ಗೆ ಹೊತ್ತರನೇ ಆಟೋದಿಗೆ ಹೋಗ್ತದೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ. ಹೊಸಿ ಏನ್ ತರಬೇಕು ಅಂತ ಹೊಸಿ ಹೇಳೋದು, ಏನ್ ತೊಂದರೆ ಆಯ್ತು ಅನ್ನೋದು ಗೊತ್ತಾಯ್ತಿಲ್ಲ. ಏ ಅದೇನ್ ತೊಂದರೆ ಆಗಿರೋದಿಲ್ಲ ಶಂಕರಣ್ಣ, ನೀನ್ ನಂಗೆ ಸುಮ್ಮನೆ ಭ್ರಮೆ. ನಿಂಗೆ ಭ್ರಮೆ ಅಂತಂದ್ಕಿಂತವ ದುಡ್ಡಲ್ವ ಅಣ್ಣಯ್ಯ? ಅಲ್ಲ ದುಡ್ಡಯ್ಯ, ಅವರು ಎಲ್ಲ ಹೇಳಿದ್ರು ಅಂತ ಅಂದಲ್ಲ, ಏನ್ ಬರೀ ಎರಡ್ ಸಾವಿರ ಇಸ್ಕೊಂಡಿದ್ಯ, ಅದಕ್ಕಿಂತ ಜಾಸ್ತಿ ಇಸ್ಕೊಂಡಿದ್ಯ ಹೊರತವ. ಅಲ್ಲ ಅಲ್ಲ, ನಾನು ಅವ್ರ ಹತ್ರ ಇಸ್ಕಂದಿರೋದಲ್ಲ. ಅಲ್ಲ ಅದಕ್ಕೆ ಅದು ಕೊಡ್ಲಿ ಅಂತ ನೆನಪು ಮಾಡಿರೋದು ಅವ್ರು ನಿಂಗೆ. ಅಂದ್ರೆ ಅದು ಈ ಜೋಳ ಕಟೈಮಲ್ಲಿ ಬೇರೆ ಹೊಸಿ ದುಡ್ಡು ಇಸ್ಕೊಂಡಿದ್ನ, ಹಂಗಾಗಿ ಈಗ ಎಲ್ಲ ಒಂಥರ ಕಾವಲು ಕಾಯ್ತಾರ ತನ್ನವ. ಹೌದೌದು, ನಾನು ಎಲ್ಲಿ ಹೋಯ್ತೀನಿ ಅನ್ನೋದೇ ಅವ್ರಿಗೊಂಥರ ನನ್ನ ಹಿಂಬಾಲಕರ ಬಿಟ್ಟವ್ರೆ. ಹಂಗಂತರ ಸೆಕ್ಯೂರಿಟಿ ಎಣೆಯ ಅವರಲ್ಲವ. ಅದೇ ಅದೇ ಅದೇ ಪ್ರಧಾನಮಂತ್ರಿಗಳು ಮೊನ್ನೆ ದಿವಸ ಅದೇ ಕಳೆದ ಬುಧವಾರ ಅವತ್ತು ಕೊಯಮತ್ತೂರಲ್ಲಿ ಒಂದು ಫಂಕ್ಷನ್ ಇತ್ತಂತೆ, ಅಲ್ಲಿಗೆ ಬಂದ್ಬಿಟ್ಟು ಅದೇ ಈ ನೈಸರ್ಗಿಕ ಕೃಷಿ ಬಗ್ಗೆ ಈಗೆಲ್ಲ ಸ್ವಲ್ಪ ಜಾಸ್ತಿ ಇದ್ ಮಾಡ್ತಾವ್ರೆ, ಒತ್ತು ಕೊಡ್ತಾವ್ರೆ, ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಹಂಗೆ ಈ ಪಿ ಎಂ ಕಿಸಾನ್ ಅಂತ ಹೇಳ್ಬಿಟ್ಟು ಕೊಡ್ತಾರಲ್ಲ ಒಂದು ವರ್ಷದಲ್ಲಿ 6,000 ರೂಪಾಯಿ ನೋಡು, ಅದೇ ಹೇಳಕ್ಕೆ ಮೂರ್ಕಂತು 6,000 ಅಂದ ತಕ್ಷಣ ಮತ್ ನೀನು ಮತ್ತೆ ಏನೇನೋ ಯೋಚನೆ ಮಾಡಿಲ್ಲ. ಇಲ್ಲ ಅದಕ್ಕೆ ನಮ್ ನೆಂಟರು ಅವರೆಲ್ಲ ಹಂಗೆ ಅಂತಂದಿದ್ದು 2,000 ರೂಪಾಯಿ ಬಂದಿರ್ತದ ನೋಡು ಅಂತವ. ಅದೇ ಇದೇ ದುಡ್ಡು ಇರ್ಬೇಕೇನಂಗಾರೆ. ಅದೇ 2,000 ರೂಪಾಯಿ ಯಾರ್ಯಾರಿಗೆ ಜಮೀನಿನ ಮಾಲೀಕರು ಇರ್ತಾರೋ ಅವ್ರಿಗೆಲ್ಲ 2,000 ರೂಪಾಯಿ. ನಾನು ಮಾಲೀಕ ಅಲ್ವಾ? ಅದೇ ಅದೇ ಅದಕ್ಕೆ ಹುಡುಕ್ತಾ ಇರೋದು ನೀನು. ದಿಟ ಹಂಗಾಗಿ ಬ್ಯಾಂಕ್ ನಾವೇನೇ ಇದ್ರು ಶಂಕರಣ್ಣ, ನನಗಿಂತಲೂ ನೀನು ಚೆನ್ನಾಗಿ ವರ್ಕೌಟ್ ಆಗೋದು ಮೀನಕ್ಕನ್ ಕರ್ಕೊಂಡು ಹೋದ್ರೆ. ಅದು ಕರೆಕ್ಟ್, ವರ್ಕೌಟ್ ಆಯ್ತದೆ. ನನಗ್ ವರ್ಕೌಟ್ ಆಗ ಕಾರಣ ಏನ್ ಹೇಳು, ಈ ಹಿಂದೆ ನನ್ನ ಹತ್ರ ನಾನ್ ಸುಮಾರು ಸಾಲ ಮಾಡಿರ್ತೀನಲ್ಲ ಅವ್ರಗಳಿಂದ ನನ್ಗೆ ವಿಷಯ ಗೊತ್ತಾಯ್ತದೆ. ನೋಡು ನೀ ಮೀನಕ್ಕರೆಕ್ಕಲ್ಲ ಅಂತ ಅಂದ್ರೆ ಅವಳು ತೋರ ಸಾಲ ಇಸ್ಕೊಂಡಿರ್ತೀಯಲ್ಲ, ಅವ್ರಲ್ಲೇ ಆಮೇಲೆ ಕಟಾವಣೆ ಮಾಡ್ಕೊಂಡ್ಬಿಡ್ತಾಳೆ ಅಂತವ. ಅಲ್ಲ ಅವ್ಳು ಕಟಾವಣೆ ಮಾಡ್ಕೊಳ್ಳೋದಿರ್ಲಿ, ಅವಳದ್ದು ದೊಡ್ಡದೊಂದು ಸ್ಲೇಟ್ ಆಗ ಒಂದು ಮೊಬೈಲ್ ಆಯ್ತಾ, ಆ ಮೊಬೈಲ್ ಅಲ್ಲ ನಾನು ಬರೀ ಹಿಂಗ್ ಪಾಸ್ಬುಕ್ ತೋರಿಸೆ ಸಾಕು, ಪಟ್ಟ ನಿಲ್ ನನಗೆ ಮೆಸೇಜ್ ಅನ್ನೋದು ತೋರಿಸ ನೋಡ ಕುಯ್ ಕುಯ್ ಅಂತ ಹಂಗಂತಾನೆ ನೋಡಲ್ಲ ಇಟ್ಕೊಂಡೆ ಬಂದ್ಬಿಟ್ಟು ದೊಡ್ಡದೊಂದು ಸ್ಲೇಟ. ತಂದ್ಲು ಅಣ್ಣಯ್ಯ, ಏನು ಮೀನಕ್ಕನ್ ವಿಷಯನೇ ಮಾತಾಡ್ತಿರಂಗಿತ್ತು? ಏನ್ ಯಾವ್ದು ವಿಷಯ ಇಲ್ಲ ನಮ್ಗೆ, ಅದಕ್ಕೆ ನಿನ್ನ ವಿಷಯನೇ ಮಾತಾಡೋದು. ಈಗ ನೋಡ್ ಮೀನಕ್ಕ, ನೀನು ನಾಳೆಯ ಹುಸಿ ಬೇಗ ರೆಡಿ ಆಗ್ಬಿಟ್ಟು ಪ್ಯಾಟೆಗ್ ಹೋಗೋಣಂತೆ ಬಾ. ಎಲ್ಲಿ ಕರ್ಕೊ ಹೋಯ್ತೀರಾ ಇಬ್ರುವೆ? ಅಲ್ಲ ನೀನು ನಿನ್ನೆಲ್ಲಿ ಕರ್ಕೊಂಡು ಹೋಗ್ತಾವ? ಒಡವೆ ಅಂಗಡಿ ಕರ್ಕೊಂಡು ಹೋಗಕ್ಕಾಯ್ತದ, ಸೀರೆ ಅಂಗಡಿ ಕರ್ಕೊಂಡು ಹೋಗಕ್ಕಾಯ್ತದ, ನಿನ್ ಬ್ಯಾಂಕಿಗೆ ತಾನೇ ಕರ್ಕೊಂಡು ಹೋಗ್ಬೇಕು, ದುಡ್ಡು ಗಿಟ್ಟು ಬಂದೈತಾ ನಿಂದುವೆ ಅಂತ ನೋಡೋಣಂತೆ. ಕೇಳ್ತಾ ಇದ್ದೀನಿ ಸಂಕ್ರಣ. ಇಲ್ಲ ಅದು ಅಣ್ಣಂಗೆ ಕಳೆದ ವಾರದಲ್ಲಿ ಹೇಳಿದ್ದೆ ಹೊಸಿ, ನಂಗೆ ಬಹಳ ಅರ್ಜೆಂಟ್ ಐತೆ, ಯಾವ್ದು ಒಂದು ಕೈ ಓಡಾಟಕ್ಕೂ ದುಡ್ಡಿಲ್ಲ, ಇರೋ ಜೋಳವ ಮಾರ್ಬಿಡೋಣ ಅಂತ ಹೇಳಿದೆ. ಆಯ್ತು ನೋಡೋಣ, ರೇಟ್ ಬರ್ಲಿ ರೇಟ್ ಬರ್ಲಿ ಅಂತ ಅಣ್ಣ ಹೇಳಿದ್ನ ಹೇಳಿದ್ದೆ. ಒಂದು 700 ಒಂದು 800 ನಡೀತೈತೆ ಅಂದೆ ಅಣೆ. ಯಾಕೋ ಎರಡ್ ದಿನ ನಂಗೆ ಸಿಕ್ಲಿಲ್ಲ, ಮತ್ ಮಳೆ ಶುರು ಆಯ್ತು ನೋಡು. ಒಣಗಾಕ ಕಾಯ್ತಿಲ್ಲ ಅಣ್ಣ ನನಗೆ. ಏನ್ ಬರೀ ಮಾಡುವಪ್ಪ, ಇವತ್ ಬೆಳಗ್ಗೆ ಮಾಡುವಾಗ ಇತ್ತು. ಹೌದೌದು, ಈಗ ಒಂದ್ ವಾರದಿಂದ ಹೆಚ್ಚು ಕಮ್ಮಿ ಇದೆ ವಾತಾವರಣ ಐತೆ ಅಂದ್ರೆ ಈ ಕಡೆ ಮಳೆ ಬರ್ತದೆ ಅಂತ ಅನ್ಕೋಬಹುದು. ಆದ್ರೆ ಆ ಸಣ್ಣಕ್ಕೊಂತರ ಹಿಮ್ಮತ್ ತರ ಬರ್ತದಲ್ಲ ಈ ತಣ್ಣಿ ಮಳೆ ತರ, ಹಂಗಾಗಿ ಜ್ವಾಳವು ಒಣಗ್ಸಕ್ ಆಯ್ತಿಲ್ಲ ಏನಿಲ್ಲ. ಅದ್ರಲ್ಲಿ ಬೇರೆ ಇವ್ರು ಬೇರೆ ಒಂದಿಷ್ಟು ದುಡ್ಡು ಬಂತು ಅಂತಂದ್ರ ಹೆಂಗ ಹತ್ಲಾಗ ಮನೆ ಖರ್ಚಿಗಾರ ಆದತ್ತೇನೋ ಅಂತ ಅನ್ಕೊಳ್ಳೋದ್ರೊಳಗಡೆ ಜೋಳ ಒಣಸದ್ ಬಿಟ್ಬಿಟ್ಟ. ಜೋಳ ಒಣಸದ್ ಬಿಟ್ರೆ ನಮ್ ಸೆಕ್ಯೂರಿಟಿ ಅವ್ರ ತಂದು ಬಿಡ್ತಿಲ್ಲ. ಹಂಗಾಗಿ ಮತ್ತೆ ಸಂಕ್ರಣ, ನೀನು ಅಣ್ಣ ಹೇಳ್ದಂಗೆ ಇನ್ನೂ ಜಾಸ್ತಿ ಆಗ್ಲಿ ಇನ್ನೂ ಜಾಸ್ತಿ ಆಗ್ಲಿ ಅಂತ ಕುತ್ಕೋಬೇಡ. ಹೊಸಿ ಹೆಚ್ಚು ಕಡಿಮೆ ಕೊಟ್ಕೋಬಿಟ್ರೆ ಈ ಪರಿಪಾಟ್ಲ ಆಗಲ್ವೇ? ಅಲ್ಲ ಅದು ಅಂತ ಹೇಳಿದ್ನಲ್ಲ ಶಂಕರಣ್ಣ, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ. ನೀನು ಮೂರ್ನಾಲ್ಕು ಬ್ಯಾಚ್ ಮಾಡ್ಕಂತ ಹೇಳಿದ್ದೆ, ಈಗ ಮೊದಲನೇ ಬ್ಯಾಚ್ ಮಾರಕ್ಕೆ ನನ್ನ ಕೈ ಆಯ್ತಿಲ್ವಲ್ಲ. ಅದೇ ಅದೇ ಅದೇ ಅಲ್ಲ, ಅದು ಟೈಮ್ ಬಂದ್ರೆ ಎಲ್ಲಾನು ಮಾರ್ಬೇಕಾಯ್ತದೆ, ಅದ್ ಬೇರೆ ಪ್ರಶ್ನೆ. ಈಗ ಸ್ವಲ್ಪ ಕೊಟ್ಬಿಡು ಯಾಕೆ ಅಂತ ಅಂತಂದ್ರೆ ಈಗ ಅದು ಆರ್ ಒಸಿ ಬಂದ್ಬಿಡ್ತದೆ. ಹೊಡಸ್ತಂಗೆ ಕಡಿಮೆ ಆಯ್ತದೆ, ಆಮೇಲೆ ಇಷ್ಟೇ ತೇವಾಂಶ ಇರಬೇಕು ಅಂತ ಇರ್ತದೆ. ಅದಕ್ಕಿಂತ ಕಡಿಮೆ ಆದ್ರೂ ನಿನಗೆ ರೇಟ್ ಸಿಗೋದಿಲ್ಲ, ಜಾಸ್ತಿ ಅಂದ್ರೆ ಜಾಸ್ತಿ ಇದ್ರೂ ಸಿಗೋದಿಲ್ಲ. ಅಷ್ಟೇ ಇದ್ರೆ ಅನುಕೂಲ, ಅದು ತಂದಿಟ್ಕೊಂಡಿದ್ಯಲ್ಲ ಮಿಷನ್, ಅದ್ರಲ್ಲಿ ನೋಡ್ಬಿಟ್ಟು ಎಷ್ಟೈತೆ ಅಂತ ಅನ್ಕೊಂಡು ಅದ ಒಂದ್ ಸ್ವಲ್ಪ ಕೊಟ್ಬಿಡು ಶಂಕರಣ್ಣ, ಒಂದ್ ಹತ್ತು ಕ್ವಿಂಟಲ್ ನಷ್ಟ ಕೊಟ್ಬಿಡು. ಅವ್ರ ಹೇಳ್ತಾರಪ್ಪ ಎಂಟರಿಂದ ಒಂದ್ ಹದಿನೈದು ಇದ್ರೆ ಸಾಕು ಅಂತ ಹೇಳ್ತಾರೆ. ನಂದು ಹುಸಿ ಈಗ ಜಾಸ್ತಿ ಐತಿ, ಇನ್ನೇನ್ ಮಾಡಂಗಿಲ್ಲ, ಒಣಗಿಸು ಇನ್ನೊಂದ್ ಬಿಸಿಲು ಒಣಗಿಸಿದ್ರೆ ಸಾಕಿನ. ಒಂದ್ ಬಿಸಿಲು ಒಣಗ್ಸಕ್ಕೂ ನಂಗೆ ಕಾಲ್ ಆಡಕ್ ಆಯ್ತಿಲ್ಲ. ಆ ಜ್ವಾಳದ ಮೇಲೆ ಅಷ್ಟೊಂದು ಹಿಮ ಬಿದ್ದು ಹುಸಿ ತಣ್ಣಗೈತೆ. ಇರ್ಲಿ ಒಂಚೂರು ದಬಾಯಿಸ್ಕೊಂಡು ಬಿಸಿಲು ಹತ್ತಿದ್ಮೇಲೆ ನೋಡ್ಕೊಂಡಿದ್ದು ಮಾಡ್ಬೇಕಂಗ ಶಂಕರಣ್ಣ, ಇನ್ನ ಏನ್ ಮಾಡಕ್ಕಾಗಲ್ಲ. ಈಗ ರೈತರ ಮಕ್ಕಳಾಗಿ ಹುಟ್ಟಿದೀವಿ, ಕಾಯಕ್ಕಾಗಲ್ಲ, ನಾವ್ ಅದ್ರಲ್ಲೇ ಒದ್ದಾಡ್ಬೇಕು ಹೊರತು ನಮ್ಗೆ ಯಾವಾಗ ಬಿಸಿಲು ಬರ್ತದ ಯಾವಾಗ ಮಳೆ ಹೊರತು ನಮ್ ಹೇಳಿದ ಟೈಮ್ಗೆ ಅದೇನ್ ಬರಕಲ್ಲ. ಆಮೇಲೆ ನಮ್ಮನ್ ಕಾಯೋರು ಇರ್ತಾರಲ್ಲ ಅವ್ರನ್ನ ಹೆಚ್ಚಿಗೆ ಕಾಯ್ಸಕ್ಕಲ್ಲ. ಅದು ಅದು ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರವ ನೀನ್ ಅವ್ರಿಗೋಸ್ಕರ ಮಾರ್ಲೇಬೇಕು ಈಗ, ಹಂಗಾಗ್ಬಿಟ್ಟೈತೆ. ಈಗ ಇನ್ನೇನ್ ಮಾಡಂಗಿಲ್ಲ, ಈಗ ನಾಳಿಕೆ ಬತ್ತೀನಿ ಅಂತ ಹೇಳ ಅವ್ರ ಲಾರಿ ಅವ್ರು ತುಂಬಿಸ್ಕೊಂಡ್ ಹೋಯ್ತೀನಿ ಅಂತವ. ಅದೆಷ್ಟಾಯ್ತದೆ, ಒಂದ್ ಹತ್ತ ಅಥವಾ ಒಂದ್ ಇಪ್ಪತ್ತ ಕೊಟ್ಬಿಡ್ತೀನಿ. ಈಗ ನಾನು ಪೋಸ್ಟ್ ಆಫೀಸ್ಗೆ ಹೋಗ್ಲಾ ಬೇಡ್ವಾ? ಅಲ್ಲ ನೀನು ದುಡ್ಡು ಬಂದಿರ್ತದ ಬಿಡು ಶಂಕರಣ, ಹಂಗಂತೀಯ ಸರಿ ಮಾಡಿಸಿದ್ವಲ್ಲ ನೋಡು. ಇತ್ತೀಚೆಗೆ ನನಗೆ ಅದೇ ಶಂಕರಣ, ಒಂದೇನು ಅಂತ ಅಂತ ಅಂತ ಈ ಗೌರ್ಮೆಂಟ್ ಇಂದ ದುಡ್ಡು ಇರ್ತದ ನೋಡು, ಗೌರ್ಮೆಂಟ್ ಇಂದ ದುಡ್ಡು ತಗೊಳ್ಳೋದ್ರಲ್ಲಿ ಭಾರಿ ಒಂಥರವ ಆನಂದ ಇರ್ತದೆ. ಆಯ್ತಾ, ಗೌರ್ಮೆಂಟ್ ಇಂದ ಬಂತು ಅಂತ ಹೇಳ್ಬಿಟ್ಟು ಈಗ ಮೊದ್ಲೆಲ್ಲವ ಈ ಕ್ಯಾಶ್ ತಗ ಕೊಟ್ಬಿಡೋರು ಲೆಕ್ಕ ಹಾಕ್ಬಿಟ್ಟು ಹೇಳಿಸ್ಕೊಂಡು ನಿಂತ್ಕೊಳಕ್ ಒಂಥರ ಎಂತ ಖುಷಿ ಅಂತ ಅದ ಕೊಟ್ಬಿಟ್ಟು ಒಂದು ರೆವಿನ್ಯೂ ಸ್ಟಾಪ್ ಅಂತ ಬರೋದು ಸೈನ್ ಮಾಡಿಸ್ಕೊಂಡು ತಗೊಬಿಡೋರು. ಹೌದು, ನಾವೆಲ್ಲ ಓದುವಾಗೆಲ್ಲ ಸ್ಕಾಲರ್ಶಿಪ್ ಕೊಡೋರಲ್ಲ ಅದೇ ಸಿಸ್ಟಮ್ ಇದ್ದಿದ್ದು. ಹೌದು ಹೌದು. ಆಮೇಲೆ ಅದ್ ಯಾಕೋ ಸರಿ ಇಲ್ಲ ಅಂತ ಅನ್ಕೊಂಡು ಅದ್ರಲ್ಲಿ ಏನೇನೋ ವ್ಯವಹಾರಗಳಾಯ್ತವೆ ಅಂತ ಅಂತ ಅನ್ಕೊಂಡು ಚೆಕ್ ಕೊಡಕ್ ಶುರು ಮಾಡಿದ್ರು. ಹೌದು ಹೌದು. ಆಯ್ತಾ, ಈ ಚೆಕ್ ಕೊಟ್ರುವೆ ಅದೇನೋ ಒಂದ್ ಹೇಳ್ತಾರೆ ಶಂಕರಣ, ಈಗ ಬಿಗಿ ಬಂದೋಬಸ್ತ್ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಒಂದು ನೂರ್ ದಾರಿ ಹುಡ್ಕೊಂಡ್ರೆ ಈ ತಪ್ಪಿಸ್ಕೊಳ್ಳಿರ್ತಾರಲ್ಲ ಅವ್ರು ನೂರ ಒಂದ್ ದಾರಿ ಹುಡ್ಕಿರ್ತಾರಂತೆ. ಹಂಗೆ ಚೆಕ್ ಕೊಡೋದ್ರಲ್ಲೂ ಏನೋ ಒಂಥರ ಇತ್ತು. ನನಗೆ ಒಂದ್ ಎರಡ್ ಮೂರ್ ಚೆಕ್ ಬಂದಿದ್ದ ಯಾವಾಗ ಹಿಂಗೆ ನಾನು ಜೆರಾಕ್ಸ್ ಮಾಡಿಸ್ಕೊಂಡು ಇನ್ನೂ ಇಟ್ಕೊಂಡಿದ್ದೀನವ, ಯಾಕಂದ್ರೆ ಚೆಕ್ ನ ಇಟ್ಕೊಂಡ್ಬಿಟ್ರೆ ಸಿಗೋದಿಲ್ಲ ನೋಡೋ. ಅದಕ್ಕೊಬ್ಬರಿ ಮೂರ್ ತಿಂಗಳು ಅಥವಾ ನಲವತ್ತೈದು ಹೇಳ್ತಾರೆ. ಹೌದೌದು, ಅಷ್ಟೊಳಗಡೆ ಅದನ್ನ ನಾವು ಕಲೆಕ್ಷನ್ ಅಂತ ನನ್ನ ಹಾಕಬಿಟ್ಟು ತಗೋಬೇಕು. ಮೊದ್ಲಿತ್ತು ಮೂರ್ ತಿಂಗಳ ಈಗ ಸ್ವಲ್ಪ ಕಡಿಮೆ ಮಾಡೋರೆ ಅಂತ ಅನಿಸ್ತದೆ. ಅದು ಹಂಗೆ ಚೆಕ್ ಗಳು ಇನ್ನು ನಾನು ಬಾರಿ ಖುಷಿ ಇರ್ತಾ ಇತ್ತು. ಅವೆರಡು ಇದ್ವಲ್ಲ, ದುಡ್ಡು ಇಸ್ಕೊಳ್ಳೋದಾಗ್ಲಿ ಚೆಕ್ ಇಸ್ಕೊಳ್ಳೋದಾಗ್ಲಿ ಏನೋ ಒಂಥರ ನಾನು ಚೆಕ್ ಪಕ್ಕ ಕೊಟ್ಬಿಟ್ರೆ ಕೊಡೋ ದಿವಸ ಗೊತ್ತಾಗದಲ್ಲ, ಬಿಳಿ ಶರ್ಟ್ ಹಾಕೊಂಡು ಮುಂದ್ಗಡೆ ಇಟ್ಕೊಂಡ್ಬಿಡುವೆ. ಯಾಕಂಚಕ್ರಣ ಕಾಣಿಸ್ಬೇಕಲ್ಲರ್ಗು ಏನು ಅಂತ ಕೇಳಿದ್ರೆ ತೆಗ್ದು ತೋರಿಸೋದು ನೋಡಿ, ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದೈತೆ, ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ ಬಂದೈತೆ ಅಂತ ಅನ್ಕೊಂಡು ತೋರಿಸ್ಕೊಂಡು ಊರೆಲ್ಲ ತೋರಿಸ್ಕೊಂಡ್ಬಂದು ಎರಡ್ ಮೂರ್ ದಿವಸ ಇಟ್ಕೊಂಡು ಜೆರಾಕ್ಸ್ ಮಾಡಿಸಿ ಆಮೇಲೆ ಇದು ಏನೋ ಒಂಥರ ಖುಷಿ ಇರ್ತಾ ಇತ್ತು. ಅದ್ರಲ್ಲೂ ಅದು ಸರಿ ಆಯ್ತಾ ಇಲ್ಲ, ನಮ್ಮ ಫಲಾನುಭವಿಗಳು ಏನಿರ್ತಾರೋ ಅವ್ರಿಗೆ ಇದು ಸ್ವಲ್ಪ ಭಾರಿ ಬಿಗಿ ಬಂದೋಬಸ್ತ್ ಮಾಡ್ಬೇಕು ಅಂತ ಅನ್ಕೊಂಡು ಏನ್ ಮಾಡಿದ್ರು, ಈಗೆಲ್ಲವ ಡಿಬಿಟಿ ಅಂತ ಮಾಡ್ಬಿಟ್ರು ಶಂಕರಣ. ಡಿಬಿಟಿ ಅಂತ ಅಂತ ಅಂದ್ರೆ ಅದು ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಕಳ್ಸ್ಬಿಡೋದು. ಅಂದ್ರೆ ಈಗ ನಂದೊಂದು ಏನ್ ಅಕೌಂಟ್ ಇರ್ತದೆ, ಅದಕ್ಕೆ ಸರ್ಕಾರದವರು ಏನ್ ನನಗೆ ಈ ಸಹಾಯಧನ ಅಥವಾ ಈ ತರದ ಫಲಾನುಭವಿಗಳು ಕೂಡ ಹಣ ಇರ್ತದೆ ನಿನ್ನ ಅಕೌಂಟ್ಗೆ ಹಾಕ್ಬಿಡ್ತಾರೆ. ನೀನು ಯಾವುದೇ ಸರ್ಕಾರದ ಸವಲತ್ತು ಪಡ್ಕೋಬೇಕು ಅಂತ ಅಂತ ಅಂದ್ರೆ ನಿನಗೆ ಮೋಸ್ಟ್ ಅಂಡ್ ಶುಡ್ ಬ್ಯಾಂಕ್ ಅಕೌಂಟ್ ಇರಬೇಕು. ಅಕೌಂಟ್ ಇರಲೇಬೇಕು. ಅಕೌಂಟ್ ಇರಬೇಕು ಅಂತಲೇ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಜನ್ಧನ್ ಅಂತ ಹೇಳ್ಬಿಟ್ಟು ಒಂದು ಖಾತೆ ಮಾಡಿಸಿದ್ರು ನೋಡೋದು. ಅಂದ್ರೆ ಅದು ಜೀರೋ ಬ್ಯಾಲೆನ್ಸ್, ದುಡ್ಡು ನೀವು ಕೊಡದೇ ಇದ್ರೂ ನಿಮ್ಗೆ ಅಕೌಂಟ್ ಮಾಡ್ಕೊಡ್ತೀವಿ ಅಕೌಂಟ್ ಮಾಡ್ಕೊಟ್ಬಿಟ್ರು. ಈಗ ಹಂಗಾಗಿ ಹೆಚ್ಚು ಕಮ್ಮಿ ಎಲ್ಲಾರ ತೋಲುವೆ ಅಕೌಂಟ್ ಐತೆ. ಅಕೌಂಟ್ ಇರೋದ್ರಿಂದ ನಿಮ್ದು ಯಾವ್ದಾದ್ರು ಸರ್ಕಾರದಿಂದ ದುಡ್ಡು ಬರಬೇಕು ಅಂತ ಅಂತಂದ್ರೆ ಈಗ ಪಿಎಂ ಕಿಸಾನ್ ದೇ ಈಗ 6,000 ರೂಪಾಯಿ ಕೊಡ್ತಾರೆ ಒಂದ್ ವರ್ಷದಲ್ಲಿ, 4 ತಿಂಗಳಿಗೆ ಒಂದ್ಸರಿ 2,000 2,000 ಕೊಡ್ತಾರೆ. ಆಯ್ತಾ, ನಿಮ್ಗೆ ಎಷ್ಟೇ ಜಮೀನ್ ಇದ್ರು 2,000 ರೂಪಾಯಿ ಕೊಡ್ತಾರೆ. ಆಯ್ತಾ, ಅದ ಡೈರೆಕ್ಟ್ ಆಗಿ ಕಳಿಸ್ತಾರೆ. ಈಗ ಡೈರೆಕ್ಟ್ ಆಗಿ ಕಳ್ಸೋದ್ರಿಂದ ಏನಾಗ್ಬಿಟೈತೆ ಅಂತ ಅಂತಂದ್ರೆ ಈಗ ಅದು ಬಂದಿದ್ದು ಒಂದೊಂದ್ಸರಿ ಗೊತ್ತಾಗ್ಲಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಪಾಪ ಎಲ್ಲ ಮಾಡ್ತಾರೆ, ಆಕಾಶವಾಣಿಯಲ್ಲಿ ಮಾತಾಡ್ತಾರೆ, ಪೇಪರ್ ಎಲ್ಲ ಬರ್ತದೆ, ಆ ಟೈಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ರೆ ಆಯ್ತು. ಈಗ ಇತ್ತೀಚೆಗೆ ಏನಾಗ್ಬಿಡ್ತು ಅಂತಂದ್ರೆ ಶಂಕರಣ, ಅದೇನ್ ಸ್ವಲ್ಪ ಈಗ ಅಕೌಂಟ್ಗಳೆಲ್ಲ ಜಾಸ್ತಿ ಆದ ಕಾರಣಕ್ಕೋ ಅಥವಾ ಈ ನೆಟ್ವರ್ಕ್ ಬಿಜಿ ಆಗೋ ಏನೋ ಈ ಒಂದೊಂದು ಮೆಸೇಜ್ಗಳೇ ಬರಕ್ಕೆ ಹಂಗೆ ಆಗಿರೋದೇನೋ ನಂದು. ದುಡ್ಡು ಬಂದವು ಮೆಸೇಜ್ ಗಳೇ ಬರಕಲ್ಲ ಅಂದ್ರೆ ದುಡ್ಡು ಬಂದಿರ್ತದೆ ನಮಗೆ ಮೊಬೈಲ್ ಅಲ್ಲಿ ತೋರ್ಸಕ್ಕಲ್ಲ ಮೊದ್ಲೆಲ್ಲವ ಕರೆಕ್ಟ್ ಆಗಿ ಬಂದ್ಬಿಡೋದು ಮೆಸೇಜ್ ಬಂದ ತಕ್ಷಣವ ಕಟ್ ಆದ ತಕ್ಷಣವ ಮೆಸೇಜ್ ಬಂದ್ಬಿಡೋದು ತೆಗೆದು ನೋಡ್ಕೊಂಡು ಬಂತು ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಈಗ ಅದ್ ಏನ್ ತೊಂದ್ರೆ ಆಯ್ತು ಏನೋ ಕಾಣೆ ಬ್ಯಾಂಕ್ ನವರಿಗೆ ಈಗ ಅದು ಸರಿಯಾಗಿ ಬರ್ತಾ ಇಲ್ಲ ಏನಂತರ ಟೆಕ್ನಿಕಲ್ ತೊಂದರೆ ಇರಬಹುದು ಏನೋ ತೊಂದರೆ ಇರಬೇಕು ಸರಿ ಎಷ್ಟೋ ಜನಕ್ಕೆ ಅವ್ರಿಗೆ ಸಂಬಳ ಆಗಿರೋದೇ ಗೊತ್ತಿರಕಲ್ಲ ಯಾಕೆ ಅಂತ ಮೆಸೇಜ್ ಇನ್ನ ಈ ಪಾಸ್ಬುಕ್ ಅಲ್ಲಿ ಪ್ರಿಂಟ್ ಆಗಿ ನೋಡ್ಸೋಣ ಅಂತ ಅಂತ ಅಂದ್ರೆ ಈಗ ಹೆಚ್ಚು ಕಮ್ಮಿ ಪಾಸ್ಬುಕ್ ಗಳೇ ಇಲ್ಲ ಈಗ ಮೊಬೈಲ್ ನಲ್ಲೇ ನೋಡ್ಕೊಂಡ್ ನೋಡ್ಕೊಂಡ್ ಅಭ್ಯಾಸ ಪಾಸ್ಬುಕ್ ಮಾಡಿಕೊಂಡಿಲ್ಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕಷ್ಟೇ ಈಗ ನೀವು ಪಾಸ್ಬುಕ್ ತಗೊಂಡ್ ಹೋದ್ರು ಅದು ಪ್ರಿಂಟ್ ಮಾಡೋರು ಇಲ್ವಲ್ಲ ಈಗ ಅದನ್ನ ಈಗ ಹೊರಗಡೆ ಒಂದು ಮಿಷಿನ್ ಬೇರೆ ಇಟ್ಟಿರ್ತಾರೆ ನಾವೇ ಪ್ರಿಂಟ್ ಹೊಡ್ಕೋ ಬರ್ಬೇಕು ಅದು ನೀನು 3 ತಿಂಗಳು 4 ತಿಂಗಳು ಏನಾದ್ರು ಪ್ರಿಂಟ್ ತಗೊಂಡಿಲ್ದ ಹೋದ್ರೆ 10-20 ಪೇಜ್ ಆಗಿರ್ತದೆ 2 ಪೇಜ್ ಪ್ರಿಂಟ್ ಬರ್ತದೆ ಆಮೇಲೆ ಮಿಷಿನ್ ಪ್ರಿಂಟ್ ಕೊಡ್ತದೆ ನಿಂತೋಯ್ತದೆ ಈ ತರದ್ದೆಲ್ಲ ಸಮಸ್ಯೆ ಆಗಿ ಕೆಲವರಿಗೆ ಸಿಗ್ತಾ ಇಲ್ಲ ಮಾಹಿತಿ ಗೊತ್ತಾಯ್ತಿಲ್ಲ ಆದ್ರೆ ಒಳ್ಳೆ ಪ್ರಚಾರ ಅಂತೂ ಮಾಡೋರೆ ಈಗ ಮೊನ್ನೆ ದುಡ್ಡು ಕೊಟ್ರಲ್ಲ ಶಂಕರಣ್ಣ ಇದು 21ನೇ ಕಂತು ಓಹೋಹೋ ಅಂದ್ರೆ ನಮಗೆ ಕೊಡಕ್ ಶುರು ಮಾಡಿ 20 ಆಯ್ತು 21ನೇದು ಮೊನ್ನೆ ಬುಧವಾರ ದಿವಸ ಏನು ರಿಲೀಸ್ ಮಾಡಿದ್ರು ಕೊಯಮತ್ತೂರಿಂದ ಅದು 21ನೇ ಕಂತು ಅದರಿಂದ 20 ಕಂತಲ್ಲಿ ಕೊಟ್ಟವ್ರೆ ನಮ್ಮ ರೈತರುಗಳಿಗೆಲ್ಲ ಇದು ನೋಡಿ 2019 ಇಸ್ವಿನಲ್ಲಿ ಆರಂಭ ಆಗಿದ್ದು ಫೆಬ್ರವರಿ 24ನೇ ತಾರೀಕು ಇದನ್ನ ಶುರು ಮಾಡಿದ್ರು ಅವತ್ತಿಂದ 4 ತಿಂಗಳಿಗೊಂದಪ್ಪ 2000 ಕೊಡ್ತಾವ್ರ ಅಂದ್ರೆ ವರ್ಷಕ್ಕೆ 3 ಸತಿ 2000 ರೂಪಾಯಿ ನಂಗೆ 6000 ರೂಪಾಯಿ ನಮ್ಮ ಅಕೌಂಟ್ ಹಾಕ್ತಾರೆ ನೋಡಿ ಇವತ್ತಿನವರೆಗೂ ಈ ತರ ರೈತರಿಗೆ ದುಡ್ಡು ಕೊಟ್ಟಿರೋ ದುಡ್ಡು ಎಷ್ಟು ಅಂತ ಅಂತ ಅಂತ ಅಂದ್ರೆ 3,70,00,000 ರೂಪಾಯಿಗಳು 3,70,00,000 ಅಂತ ಮೀನಕ ನೋಡು ಮತ್ತೆ ಅಂದ್ರೆ ಎಷ್ಟೊಂದ್ ಜನ ರೈತರಿಗೆ ಇದ್ರದ್ದು ಅನುಕೂಲ ಆಗೈತೆ ಅಂತ ಏಳನೇ ವರ್ಷ ತಗತಿದೀವಿ ಹಂಗಾರೆ ಹಂಗೆ ಇದು ಎಷ್ಟು ದುಡ್ಡ ಕೊಟ್ಟಿರೋದು ಇದ್ರದ್ದು ಹೆಗ್ಗಳಿಕೆ ಏನು ಅಂತ ಅಂದ್ರೆ ಶಂಕರಣ್ಣ ಇಡೀ ಜಗತ್ನಲ್ಲಿ ಈ ಡಿಬಿಟಿ ಅಂತ ಹೇಳಿದ್ನಲ್ಲ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅಂದ್ರೆ ಡೈರೆಕ್ಟ್ ಆಗಿ ಅಕೌಂಟ್ ಹಾಕ್ತಾರ ಅಂತ ಜಗತ್ನಲ್ಲೇ ಇದೊಂದು ದೊಡ್ಡ ಯೋಜನೆ ಜಗತ್ನಲ್ಲೇ ಈಗ ಇದುವರೆಗೆ ಸುಮಾರು 11 ಕೋಟಿ ರೈತರಿಗೆ ಈ ಒಂದು ದುಡ್ಡು ನಾನು ಆಗ್ಲೇ ಹೇಳಿದ್ನಲ್ಲ 3,70,00,000 ಅಷ್ಟು ದುಡ್ಡು ಅಷ್ಟು ದುಡ್ಡನ್ನ 11 ಕೋಟಿ ಜನಕ್ಕೆ ಕೊಟ್ಟವ್ರೆ ಯಾಕಿದು ಕೊಟ್ರು ಏನ್ ಕತೆ ಅಂತ ಅಂತ ಅಂತ ಅಂದ್ರೆ ಶಂಕರಣ್ಣ ಈಗ ಆಗ್ಲೇ ನೀನ್ ಹೇಳ್ದಲ್ಲ ಅವ್ರ ಹತ್ರ ಕೈ ಸಾಲ ಮಾಡಿರ್ತೀನಿ ನಾನು ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಈಗ ನೋಡು ಮುಂಗಾರ ಮಳೆ ಬೀಳ್ತು ಅಂದ ತಕ್ಷಣವ ಟ್ರ್ಯಾಕ್ಟರ್ ಕರಿಬೇಕು ಅವ್ರಿಗೆ ನಾವು ದುಡ್ಡು ಕೊಡ್ಬೇಕು ಇಲ್ಲ ಅಂತ ಅಂದ್ರೆ ಬರೋದಿಲ್ಲ ಆಯ್ತಾ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬೇಕು ಅಂತ ಅಂತ ಅಂತ ಅಂದ್ರೆ ಅದಕ್ಕೆ ನಾವು ಅಡ್ವಾನ್ಸ್ ಕೊಟ್ಟೆ ಕರ್ಕೊಂಡ್ ಬರ್ಬೇಕು ಅಂದ್ರೆ 2 ದಿನ ಮುಂಚೆನೆ ಹೇಳ್ಬೇಕಾಯ್ತದೆ ಮತ್ ಬೆಳಗ್ಗೆ ಬೇಗ ಬಂದ್ಬಿಡು ಅಂತ ಹೇಳಿ ಅವನಿಗೆ ಬಂದಿರ್ಬೇಕಾಯ್ತದೆ ದುಡ್ಡು ಕೊಟ್ಬಿಟ್ಟು ಇನ್ನ ನೀನ್ ಹೊಲ ಉಳಿಸ್ತಾ ಉಳಿಸಿದ್ಮೇಲೆ ಮತ್ತೆ ನೀನ್ ಹೇಳ ಹಂಗೆ ಗೊಬ್ಬರ ಆಯ್ತು ಬೀಜ ಆಯ್ತು ಆಲೂಗಡ್ಡೆ ಆಯ್ತು ತರ್ಬೇಕು ಇದಕ್ಕೆಲ್ಲವ ದುಡ್ಡು ಬೇಕಾಯ್ತದೆ ಅವ್ರ ಇರ್ತಾವ್ ಕೇಳ್ತಾರೆ ನೀನ್ ಮೀನಕ್ಕಂತಾವ್ ಕೇಳೋದು ಆಮೇಲೆ ನಿನ್ ಬೇರೆ ನೆಂಟರು ಇಷ್ಟಿರ್ತಾವ್ ಕೇಳೋದು ಇನ್ನ ನೆಂಟರು ಇಷ್ಟಿರ್ತಾವ್ ಕೇಳಿದ್ರು ಪರವಾಗಿಲ್ಲ ಶಂಕರಣ್ಣ ನಾವೊಂದ್ ಬೆಳೆ ತಗೊಂಡು ಕೊಡ್ಬೋದು ಈಗ ಎಲ್ಲಾರು ಹಂಗೆ ಇರೋದಿಲ್ವಲ್ಲ ನಿನಗಂತೂ ಸುತ್ತಮುತ್ತ ಎಲ್ಲ ಅವರೇ ಕೊಡ್ತಾರಪ್ಪ ನಮ್ಮಂತರ್ಗ ಯಾರು ಕೊಡ್ತಾರೆ ನೀನು ಮಡಿಕಂದಿರ್ತೀಯ ನಿಮ್ಮ ಹತ್ರ ಕೇಳಕ್ ಬರ್ಬೇಕು ಮತ್ ಮೀನಕ್ಕೈದ್ಮೇಲೆ ಸಮಸ್ಯೆ ಇಲ್ಲ ಬಿಡು ಸಮಸ್ಯೆ ಇಲ್ಲ ಅದೇ ಮೀನಕ್ಕಂತರ ಏನೋ ಕೊಡ್ತಾರೆ ನಡೀತದೆ ಈ ನಮ್ಮತ್ರ ಏನ್ ಮಾಡ್ತೀವಿ ಕೆಲವು ಸರಿ ಬಡ್ಡಿ ಪಡ್ಡಿ ಗಿಸ್ಕೊಂಬರೋದು ಬ್ಯಾಂಕ್ ಹೋಗ್ಬಿಟ್ಟು ಇದ್ ಮಾಡೋದು ಬ್ಯಾಂಕ್ ಅಲ್ಲಿ ಏನೋ ನಾವ್ ಕೇಳ್ದಾಗೆಲ್ಲ ಕೊಡಕ್ಲ ಹೌದು ಒಂದ್ಸರಿ ಕೊಡ್ತಾರೆ ಇಷ್ಟು ಅಂತ ಅಂತ ಅದು ಏನೇನೋ ದಾಖಲಾತಿ ಎಲ್ಲ ಕೊಡ್ಬೇಕಾಯ್ತದೆ ಕೊಡ್ಬೇಕಾಯ್ತದೆ ಆಯ್ತಾ ನಾನೀಗ ಗೆಂಡೆ ಕಿತ್ಮೇಲೆ ರಾಗಿ ಹಾಕ್ಲೇಬೇಕ ಜೋಳ ಹಾಕ್ಲೇಬೇಕ ಅದಕ್ಕೆಲ್ಲಿಂದ ತರ್ಲಿ ಮತ್ತೆ ಅಲ್ವಾ ಈ ತರದವೆಲ್ಲ ಇರ್ತವೆ ಸಮಸ್ಯೆ ಅದಕ್ಕೋಸ್ಕರ ಅವ್ರ ಇರ್ತಾವ ಇಸ್ಕೊತೀವಲ್ಲ ಅಂತದ್ಕೆಲ್ಲ ಜಾಸ್ತಿ ಬಡ್ಡಿ ಪಡ್ಡಿ ಗಿಸ್ಕೊಳಕ್ ಹೋಗಬಾರ್ದು ಇವ್ರಿಗೆಲ್ಲ ಅನುಕೂಲ ಆಗ್ಬೇಕು ಈ ತರದಲ್ಲಿ ಏನೇ ಕೃಷಿ ಪರಿಕರಗಳಿದ್ರು ಈಗ ಟ್ರ್ಯಾಕ್ಟರ್ ಓಡಿಸೋದಕ್ಕಾಗಿರ್ಬೋದು ಏನಾದ್ರು ಒಂದ್ ಗುದ್ಲಿ ತಗೋಬೇಕು ಹಾರೆ ತಗೋಬೇಕು ಪಿಕಾಸಿ ತಗೋಬೇಕು ಅಂತ ಅಂದ್ರೆ ಅಂತವಕ್ಕೆ ಏನಾದ್ರು ಈಗ ಬೆಳೆಗಳೆ ಮಾಡ್ಕೊಂಡ್ ಮೇಲೆ ಗೊಬ್ಬರ ಹಾಕ್ಲೇಬೇಕ ಮೇಲ್ ಗೊಬ್ಬರ ಆ ಗೊಬ್ಬರಕ್ಕೆ ರೋಗ ಕೀಟ ಬಂತು ಅಂತ ಅಂದ್ರೆ ಇಂಥದ್ಕೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಇದ 2,000 ಕೊಡ್ತಾ ಇರೋ ಶಂಕರ ಇದು ಎಷ್ಟು ಜನಕ್ಕೆ ಅನುಕೂಲ ಆಗೈತೆ ಅಂತ ಅಂತ ಅಂದ್ರೆ ಹೆಚ್ಚು ಕಮ್ಮಿ ಯಾರು ತಗೊಂಡವ್ರು ಎಲ್ಲಾರ್ಗು ಅನುಕೂಲವೇ ಯಾವ್ದಿಲ್ಲ ಅಂತ ಅಂದ್ರು ಈಗ ನನಗೊಂದು 4 ತಿಂಗಳಿಗೊಂದ್ಸರಿ 2,000 ರೂಪಾಯಿ ಪ್ರಧಾನಮಂತ್ರಿ ದುಡ್ಡು ಬರ್ತದೆ ಪಿಎಂ ಕಿಸಾನ್ ಬರ್ತದೆ ಅನ್ನೋದೊಂದು ಗ್ಯಾರಂಟಿನಲ್ಲಿ ಇವತ್ತು ಸುಮಾರು ಜನ ಅನುಕೂಲವ ಮಾಡ್ಕೊಂಡಿರೋ ಆಮೇಲೆ ನನಗೆ ನೀನ್ ಹೇಳಿದೀಗ ಒಂದು ಸಮಾಧಾನ ಏನಾಯ್ತು ಅಂತಂದ್ರೆ ನಮ್ಮ 3 ಹಂಗಾಮಿಗೆ ಬರೋ ತರದಲ್ಲಿ ವ್ಯವಸ್ಥೆ ಆಯ್ತೈತೆ ಅಂತ ಅನ್ನಿಸ್ತಿದ್ದಂಗೆ ಹೌದು ಈಗ 3 ಕಂತು ಹಿಂಗಾರು ಬೇಸಿಗೆ ನೋಡು ಒಂದ್ ಹಂಗಾಮಿಗೆ 2,000 ಇನ್ನೊಂದ್ ಹಂಗಾಮಿಗೆ 2,000 ಇನ್ನೊಂದ್ ಹಂಗಾಮಿಗೆ 2,000 ಈ ತರ ಅನುಕೂಲ ಆಗ್ಲಿ ಅಂತಲೇ ಇಷ್ಟೆಲ್ಲ ಕೊಟ್ಟರಲ್ಲ ಶಂಕರಣ್ಣ ಅದು ಬತಾಯ್ತೆ ನಿನಗೂ ಬಂದಿರ್ತದೆ, ಅದ ಚೆಕ್ ಮಾಡ್ತಾನಂತೆ. ಆಮೇಲೆ ಇತ್ತೀಚೆಗೆ ಏನ್ ಮಾಡೋರೆ ಅಂತ ಅಂತ ಅಂದ್ರೆ, ಒಂದು ಚಾಟ್ ಬಾಟ್ ಅಂತ ಹೇಳಿ ಮಾಡೋರೆ. ಚಾಟ್ ಬಾಟ್ ಅಂತ ಅಂತ ಅಂತ ಅಂದ್ರೆ, ಈ ವಾಟ್ಸಪ್ ಅವು ಅಂತ ಬತ್ತವಲ್ಲಪ್ಪ, ಅಲ್ಲಿ ನಂಬರ್ಗೆ ಒಂದ್ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ನಿಂದ ಏನ್ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು ಕಳ್ಸೋದು. ಅದಕ್ಕೆ ಕಳಿಸ್ಬಿಟ್ರೆ ದುಡ್ಡು ಬಂದಿಲ್ವಾ ಅಥವಾ ಏನ್ ತೊಂದರೆ ಆಯ್ತಾ, ನಿಂದ ಏನಾದ್ರು ಆಧಾರ್ ಸರಿಯಾಗಿ ಲಿಂಕ್ ಆಗಿಲ್ವಾ ಅಥವಾ ನೀನು KYC ಮಾಡ್ಸ್ಕೊಂಡಿಲ್ವಾ, ಇಂಥವೆಲ್ಲ ಸಮಸ್ಯೆ ಇರ್ತಾವಲ್ಲ, ಅದು ಅಲ್ಲೇ ಬಂದ್ಬಿಡ್ತದೆ. ಅದು ನೋಡ್ಕೊಂಡು ಏನ್ ತೊಂದರೆ ಇರ್ತದ ಅದು ಬಗೆಹರಿಸ್ಕೊಂಡ್ರೆ ನಿನ್ಗೆ 2,000 2,000 ನಾಲ್ಕು ತಿಂಗಳಿಗೆ ಒಂದ್ ಸರಿಯ ಬರ್ತಾ ಇರ್ತದೆ. ದಿಟ್ಟವಾಗ್ಲೂ ಉತ್ತರ ಕೊಡ್ತಾರ, ಅಲ್ಲಿ ಕೊಡ್ತಾರೆ, ವ್ಯವಸ್ಥೆನೆ ಮಾಡವ್ರೆ. ಈಗ ನೋಡು ನಮ್ಮ ಭಾರತ ದೇಶದಲ್ಲಿ ಈಗ ಹೆಂಗೆ ಅಂತ ಅಂತ ಅಂತ ಅಂದ್ರೆ, ಈ ಟೆಕ್ನಾಲಜಿ ಅನ್ನೋದೈತಲ್ಲ ಶಂಕರಣ್ಣ, ಈಗ ನೋಡು DBT ಅದು ಒಂದ್ ಟೆಕ್ನಾಲಜಿನೇ, ಚಾಟ್ ಬಾಟ್ ಅಂತ ಹೇಳಿದ್ರೆ ಅದು ಒಂದ್ ಟೆಕ್ನಾಲಜಿನೇ, ಇದನ್ನ ಬಾರಿ ಸಮರ್ಥವಾಗಿ ಬಳಕೆ ಮಾಡ್ಕೊತೈತೆ ಇಡೀ ದೇಶದಲ್ಲಿ. ಅದರಲ್ಲೂ ಸರ್ಕಾರ ಅಂತೂ ಬಾರಿ ಚೆನ್ನಾಗಿ ಇದನ್ನ ಮಾಡ್ಕೊತಾ ಇರೋದು, ಮಾಡಿ ನಮ್ಮಂತ ಸಾಮಾನ್ಯ ಜನರಿಗೆ ಅನುಕೂಲ ಮಾಡ್ತಾವ್ರೆ. ಇನ್ನೊಂದಣ್ಣಯ್ಯ, ಈಗ ನೋಡು ನಾವು ಕರೆ ಮಾಡಿ ಅದರಿಂದ ವಿಷಯ ತಗೊಳ್ಳೋ ಬದಲು ಹಿಂಗೇನೋ ಒಂದು ಬರ್ತದೆ ಅಂದ್ರೆ ನಿಜಕ್ಕೂ ಖುಷಿ ಏನೇ. ಹೌದು ಹೌದು, ಈಗ ಅಂತವು ಸುಮಾರು ಎಲ್ಲ ಯೋಜನೆಗೂ ಬರ್ತಾವೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲದಕ್ಕೂ ಆತರದ. ಈ ಸರಿ ಹಾಸನಾಮದಲ್ಲೇ ಮಾಡಿದ್ರಲ್ಲಪ್ಪ, ಬೇಕು ಅಂತ ನೀನು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳ, ಮೊಬೈಲ್ ಅಲ್ಲೇ ಚಾಟ್ ಪಾಟ್ಗೆ ಯಾವ್ದೋ ಒಂದ್ ನಂಬರ್ ಕೊಟ್ಟಿದ್ರು, ಆ ನಂಬರ್ ಹೊಡೆದ್ ಬಿಟ್ರೆ ನಿನಗೆ ಟಿಕೆಟ್ ಬಂದ್ಬಿಡೋದು, ಆಮೇಲೆ ಅಲ್ಲೋಗಿ ನನ್ನ ಮೊಬೈಲ್ ಅಲ್ಲಿ ತೋರಿಸಿ ಸಾಕು ಅವ್ರಿಗೆ. ಹೌದು, ಆಮೇಲೆ ಒಬ್ಬರಿಗೆ ಒಂದು ಅಂತ ಅನ್ನೋದು ಒಂದೇ ಬರೋದು, ಒಂದೇ ಯಾರ ಹೆಸರಿಗೆ ಮಾಡಿರ್ತೀವಿ ಅವ್ರ ಹೆಸರಿಗೆ ಅವ್ರ ಹೆಸರಿಗೆ ಬರೋದು. ಹಿಂಗ ಈ ತರ ಈ ತಂತ್ರಜ್ಞಾನ ಅನ್ನೋದು ಏನಾಯ್ತು, ಈ ಚೆನ್ನಾಗಿ ಈ ಬಳಕೆ ಆಯ್ತೈತೆ. ಆಮೇಲೆ ಅಣ್ಣಯ್ಯ ನೀನು ಅದೇ ಹೇಳ್ದಲ್ಲ, ಅದಂತ ಚಾಟ್ ಬಾಟು, ಆ ಚಾಟ್ ಬಾಟ್ ಅಲ್ಲಿ ನನಗೆ ಮೆಸೇಜ್ ಬತ್ತಿಲ್ಲ ದುಡ್ಡು ಬಂದಿರೋದು ಅನ್ನೋದನ್ನ ಬೇಕಾದ್ರೆ ಅದನ್ನು ಬೇಕಾದ್ರೆ ಹಾಕೋದಲ್ವಾ ಅಲ್ಲಿ, ಹಾಕೋದು ಬಂದಿಲ್ಲ, ನನಗೆ ಮೆಸೇಜ್ ಬತ್ತಿಲ್ಲ ದುಡ್ಡು ಬಂದಿರೋದು, ಆದ್ರೆ ದುಡ್ಡು ಬಂದೈತೆ, ನಿನ್ನ ಹೆಸರು ನಿಮ್ದು ಆಧಾರ್ ನಂಬರ್ ಇಂಥವೆಲ್ಲ ಕೊಟ್ಬಿಟ್ಟು ಯಾವ್ದು ಸಮಸ್ಯೆ ಆಗೈತೆ ಅಂತ ಅವರ ಸಮಸ್ಯೆ ಹಿಂಗೆ ಅದಕ್ಕೆಲ್ಲವ ಇದಾವೆ ಶಂಕರಣ್ಣ. ಆಯ್ತಾ, ಅವನ್ನೆಲ್ಲ ಅದೇ ಹೋಗ್ಬಿಟ್ಟು ನೋಡ್ಕೊಂಡು ಮಾಡ್ಕೊಂಡು ಇದ್ ಮಾಡ್ಕೋಬೇಕು. ಈಗ ನೀನ್ ಹೇಳಂಗೆ ಮತ್ತೆ ನಾನು ಸುಮ್ನೆ ಯಾಕೆ ಎಕ್ಸ್ಟ್ರಾ ಪಕ್ಸ್ಟ್ರಾ ಅಕೌಂಟ್ ಓಪನ್ ಮಾಡಿಸೋದು? ಏ ಇಲ್ಲ ಇಲ್ಲ ಬೇಡ ಅಲ್ವಾ, ಅದನ್ನೇ ಸರಿ ಮಾಡ್ಕ. ಅಲ್ಲಿ ಏನಾಗಿರ್ತದೆ, ಈಗ ನೀನ್ ಅಕೌಂಟ್ ಮಾಡಿಸಿರ್ತೀಯ, ಮಾಡಿಸಿ ಎಷ್ಟೋ ದಿವಸ ಆಗಿರ್ತದೆ, ಅವ್ರು ಈ KYC ಅಪ್ಡೇಟ್ ಮಾಡ್ಬೇಕು ಅಂತ ಕೇಳಿರ್ತಾರೆ. ಯಾರು ಕೇಳ್ತಾರ ಅವ್ರು ನಿನ್ ಪಾನ್ ನಂಬರ್, ನಿನ್ ಆಧಾರ್ ನಂಬರ್ ಅವ್ ಕೊಟ್ಬಿಟ್ರೆ ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗಬೇಕು. ನೀನು ಸುಮ್ನೆ ಅಕೌಂಟ್ ಮಾಡಿಸಿದ್ಯೋ ಇಲ್ಲ ನಿಜವಾಗ್ಲೂ ನೀನು ಇದೇ ಊರ್ದನೋ ಏನೋ ಅನ್ನೋದು ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಅವೆಲ್ಲ ಕೇಳಿರ್ತಾರೆ. ಅಂತವ್ ಆಗಿಲ್ಲ ಅಂದ್ರೂ ಈ ದುಡ್ಡು ಬರೋದಿಲ್ಲ, ಮಾಡಿಸ್ಬಿಟ್ರೆ ಆಮೇಲೆ ಅದ್ರ ಪಡ್ಕೊಂಡ್ ಬರ್ತದೆ. ಅಂದ್ರೆ ಅದನ್ನ ನಾನೀಗ ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಮಾಡಿದ್ರೆ ತಕ್ಷಣ ನನಗೆ ಅದು ಸರಿ ಹೋಯ್ತದೆ, ನನ್ನ ಅಕೌಂಟ್ ಆಮೇಲೆ ನನ್ನ ಅಕೌಂಟಿಗೆ ದುಡ್ಡು ಬರೋದು ಸಲೀಸಾಯ್ತದೆ. ಹೌದು, ಅಂದ್ರೆ ಎಷ್ಟೋ ಜನ ನಮ್ಮ ರೈತರು ಹಂಗೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟವ್ರೆ. ಈಗ ನಾವೇ ಒಂದ್ 10 ಜನ ಇದೀವಿ ತನಕ, ಒಂದ್ 7 ಜನ ದುಡ್ಡು ಬತ್ತು, ಇನ್ 3 ಜನ ಬಂದಿರಕ್ಕಲ್ಲ. ಯಾಕಂದ್ರೆ ಎಲ್ಲಾರ ಹೆಸರಲ್ಲೂ ಪಾಣಿ ಐತೆ, ನಾನೇ ಜಮೀನ್ದಾರ, ಆದ್ರೂ ನನಗೆ ದುಡ್ಡು ಬಂದಿಲ್ಲ ಅಂತ ಅನ್ಕಂದಾಗ ಸಮಸ್ಯೆ ಇದು ಅಲ್ವಾ. ನೀನ್ ಹೇಳ್ದಂಗೆ ನಾವು ಜಮೀನ್ದಾರ ಆಗಿರ ಮಾತ್ರ ಬರ್ತದೆ, ನನ್ನ ಹೆಸರಲ್ಲಿ ಮಾತ್ರ ಪಾಣಿ ಇದ್ರೆ ಮಾತ್ರ ಬರ್ತದೆ ಅಂತ ಹೇಳಿದೆ ಅಲ್ವಾ. ಈಗ 10 ಜನದಲ್ಲೂ 7 ಜನ ಬಂದ್ 3 ಜನ ಬರ್ಲಿಲ್ಲ ಅಂತಂದ್ರೆ ಈಗ ಅದು ತಪ್ಪು ನಮ್ದೇ, ಬ್ಯಾಂಕ್ ಹೋಗಿ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ, ಅವ್ರು ಕೇಳ ದಾಖಲತೆಗಳು ಕೊಟ್ಟಿಲ್ಲ ಅಂತ ಕರೆಕ್ಟ್ ಮಾಡ್ಕೊಬಿಟ್ರೆ ನಿನಗೆ ಬರೋದು ಬತ್ತಾ ಇರ್ತದೆ. ನಿಮ್ಗೆ ಅವಕ್ಕೆ ಬೇಕು, ಗೊಬ್ಬರಕ್ಕೆ ಬೇಕು, ಬೀಜಕ್ ಬೇಕು, ಔಷಧಿಗೆ ಬೇಕು, ಬಳಕೆ ಮಾಡ್ಕೋಬಹುದು. ಸಣ್ಣ ಪುಟ್ಟದ ಏನಾರು ಅವ ಪರಿಕರ ತರಕ್ ಬೇಕು ಅಂತಂದ್ರೆ ಬಳಕೆ ಮಾಡ್ಕೋಬಹುದು. ಅಣ್ಣ ನೀನ್ ಹೇಳಿದ್ ಬಹಳ ಒಳ್ಳೇದಾಯ್ತು. ಈಗ ನಾಳಿಕೆಯ ಈ ಪಾಸ್ಬುಕ್ ತಗೊಂಡು ನಮ್ ನೆಂಟರ ಜೊತೆಗೆ ಬಂದಿರ್ಲಿ ಆಯ್ತಾ, ನೀನು ಬಾ, ಹೋಗ್ಬಿಟ್ಟು ಅದೇನು ಎಷ್ಟು ದುಡ್ಡು ಬಂದೈತೆ ಅಂತ ನೋಡ್ಕೊಬಿಟ್ಟು. ಅಲ್ಲ ಸುಮಾರು ನಾನು ಬಹಳ ದಿನಗಳಾಯ್ತು ಬ್ಯಾಂಕಿಗೆ ಹೋಗ್ದಯ್ಯ, ಅದು ಹಿಂಗೆ ಯಾವ್ದಾದ್ರು ಸಬ್ಸಿಡಿ ದುಡ್ಡೆಲ್ಲ ಬಂದಿರ್ತದೆ ಸುಮಾರು ಇರ್ತದಲ್ಲಿ, ಹಂಗಾಗಿ ನಾನು ನಮ್ಮ ನೆಂಟರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಬಿಟ್ಟು ಬಾಕಿ ದಂಗೆ ತೆಗಿಸ್ಕೊತೀನಿ ಅಂದ್ರೆ ನೀನು ಅವ್ರಿಗೆಲ್ಲ ಈ ಗುಟ್ಟ ಹೇಳಕ್ ಹೋಗ್ಬೇಡ, ಬಂದಿದ್ದೆ ಜೊತೆಲಿ ಅಂತ ಹೇಳ ಆಟಯ್ಯ, ಅಕ್ಕಪಕ್ಕದವ್ರು ಅಲ್ವಾ ಅದಕ್ಕೆ ಬಂದಿದೆ ಅಂತಂತವ. ನೋಡ ಅಕ್ಕಪಕ್ಕದವ್ರು ಬಂದಿದ್ರು ಅಂದ ತಕ್ಷಣ ಹೊಸಿ ನನಗೆ, ಅಣ್ಣ ಈ ಇತ್ತೀಚೆಗೆ ಈ ಶೀತ ಜಾಸ್ತಿ ಆಗ್ಬಿಟ್ಟು ಬಸವನ ಹುಳಗಳು ಜಾಸ್ತಿ ಆಗ್ಬಿಟ್ಟವೆ ಅಣ್ಣ. ಈ ಬಸವನ ಹುಳದಿಂದಾಗಿ ಒಂದ ನೋಡಿದ್ರೆ ಒಂಥರ ನಮ್ಗೆ ಇದನ್ನು ಇರಿಟೇಟ್ ಇರಿಟೇಟ್ ಅಂತಾರಲ್ಲ, ಅವ್ನು ನೋಡಿದ್ರೆ ಹಂಗ ಅನಿಸ್ತದೆ ಇನ್ ನಮ್ ಬೆಳೆಗೆ ಎಷ್ಟೆಲ್ಲ ಸಮಸ್ಯೆ ಮಾಡಬಹುದು ಅಂತ ಹೇಳಿ ಅಂತ. ಹೌದೌದು, ಅದು ಎಲ್ಲ ಕಡೆ ಸ್ವಲ್ಪ ತೊಂದರೆ ಐತಂತೆ, ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟು ಶಂಕರಣ. ಅದು ಜಾಸ್ತಿ ಅಂತಂದ್ರೆ ಈ ವಾತಾವರಣದ, ಈಗ ನಾವು ಪ್ರತಿ ಸಲ ಅದನ್ನೇ ಹೇಳದಲ್ವಾಣಯ್ಯ, ವಾತಾವರಣ ತೊಂದರೆ ಅಂತಂತೇಳಿ. ವಾತಾವರಣ ತೊಂದರೆ ಆಗ್ಲಾಗಿ ಹಿಂಗೆ ಈ ಪರಿಸರದ ಮೇಲೆ ಏನೇನೆಲ್ಲ ಈ ಕ್ರಿಮಿ ಕೀಟಗಳು ಎಲ್ಲ ಬರ್ಲಿಕ್ಕೆ ಶುರುವಾಗಿ ತೊಂದರೆ ಆಗಕ್ಕೆ ಶುರುವಾಯ್ತು. ನೋಡಿಗ ಜ್ವಾಳಕ್ಕೆ ಈಗ ಈ ನೋಡಪ್ಪ ಸೈನಿಕ ಹುಳ ಅನ್ನೋದು ಮೊದಲು ಗೊತ್ತೇ ಇತ್ತಿಲ್ಲ, ಹೌದಾ? ಈ ಪ್ರಕೃತಿಯಿಂದ ತೊಂದರೆಯಿಂದ ಆಗ್ಲಾಗಿ ಹೊರದೇಶದಿಂದ ನಮ್ ದೇಶಕ್ಕೆ ಈ ಕೀಟಗಳು ರೋಗಗಳು ಬರಕ್ ಶುರು ಆದ. ಇದುವೇ ಹೊರದೇಶದ್ದೇನಲ್ಲ, ಅದೇ ಯಾವ್ದೋ ಬೇರೆ ದೇಶದಂತೆ, ಆಫ್ರಿಕಾದಂತೆ, ಆಫ್ರಿಕದ್ದು. ಅದ್ ಇಲ್ಲಿಗೆ ಯಾಕೆ ಬಂತು ಅನ್ನೋದು ಹೇಳ್ತೀನಿ ಕೇಳು, ಅದು ಬಾರಿ ಕುತೂಹಲ. ಆಯ್ತಾ, ಅಲ್ಲಿ ಬ್ರಿಟಿಷ್ ಇದ್ರಲ್ಲ ಶಂಕರಣ್ಣ, ಅವರು ಇದ ತಿಂತಾರಂತೆ ಆಗಿನ ಕಾಲದಲ್ಲಿ. ಈಗ್ಲೂ ಈಗ್ಲೂ ತಿಂತಾರೆ. ಈಗ ಕಪ್ಪೆ ಚುಪ್ಪು ಇದೆಲ್ಲ ಇದರಲ್ಲ ತಿನ್ನಕಲ್ಲ, ಸಮುದ್ರದಲ್ಲಿ ಸಿಗ್ತದಲ್ಲ, ಹಂಗೆ ಇದನ್ನ ತಿನ್ನ ಅಂತ ಒಂದು ವಸ್ತು ಇದು. ಇದನ್ನ ತಿನ್ನಕ್ಕೆ ಅಂತ ಅನ್ಕೊಂಡು ಅದೇನೋ ಫ್ರೈ ಮಾಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ತಿನ್ನಕ್ಕೆ ಅಂತ ಅನ್ಕೊಂಡು ಬರುವಾಗ ಹಡಗಲ್ ತಂದ್ಬಿಟ್ರು. ತಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ರು ನೋಡು. ನಮ್ದೊಂಥರ ಸಮೃದ್ಧವಾದ ದೇಶ ಅಲ್ವಾ, ಎಲ್ಲಾರ್ಗೂ ಸಮೃದ್ಧ, ಎಲ್ಲದಕ್ಕೂ ಸಮೃದ್ಧ, ಚೆನ್ನಾಗಿ ಬೆಳವಣಿಗೆ ಆಗ್ಬಿಟ್ಟು ಈಗ ಅದು ನಮ್ಮ ಬೆಳೆಗಳಿಗೆಲ್ಲ ತೊಂದರೆ ಕೊಡುವಂತ ಮಟ್ಟಕ್ಕೆ ಬಂದೈತೆ. ಇದು ನಿಜವಾದಂತ ಮೂಲ ಮೂಲ ಬ್ರಿಟಿಷರು ತಗೊಂಡ್ ಬಿಟ್ರು. ಹೌದು, ಅವಿಲ್ ಬದಿಕಂದವೆ ಬದಿಕಂಡವೆ ಅವು ಬದಿಕಂದು ನಮ್ ಬೆಳೆನ ಹಾಳು ಮಾಡ್ತವೆ ಹಾಳು ಮಾಡ್ತವೆ. ಇದ್ರದ್ದು ಇನ್ನೊಂದೇನು ಅಂತ ಅಂದ್ರೆ ಶಂಕರಣ, ಈ ಬಸವನ ಹುಳು ಐತಲ್ಲ, ಇದು ನಿಶಾಚರ ಪ್ರಾಣಿ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ, ಎಲ್ಲಿ ಕತ್ಲೆ ಇರ್ತದೋ ಅಲ್ಲಿ ಹೆಚ್ಚಿಗೆ ಇರ್ತದೆ, ಅಲ್ಲಿ ಹೆಚ್ಚಿಗೆ ಇರ್ತದೆ, ಹೆಚ್ಚಿಗೆ ಇರ್ತದೆ. ಕತ್ಲೆ ಇದ್ದಂತ ಟೈಮಲ್ಲಿ ಮಾತ್ರ ಬಂದ್ಬಿಟ್ಟಿದ್ದು ನಮ್ ಬೆಳೆ ತಿನ್ನ ಅಂತ, ಹಾನಿ ಮಾಡಂತದ್ದು. ನಮ್ದು ಯಾವ್ದೇ ಬೆಳೆ ಇರ್ಲಿ ಅದು ಕತ್ಕೊಂಡು ಎಲೆಗಳನ್ನ ತಿನ್ನ ಅಂತದ್ದು, ಈ ತರದೆಲ್ಲ ಮಾಡ್ತದೆ ಮಾಡ್ತದೆ ಅದು. ಆಮೇಲೆ ಬೆಳಕಾದ ತಕ್ಷಣ ಏನ್ ಮಾಡ್ತದೆ ಅಂತ ಅಂದ್ರೆ, ಎಲ್ಲೋ ಹೋಗೋದಿಲ್ಲ ಅದು, ಅಲ್ಲೇ ಎಲ್ಲ ಸ್ವಲ್ಪ ಎಲೆ ಪಲ್ಲೆ ತರಕು ಇರ್ತಾವಲ್ಲ ಒಳಗಡೆ ಒಳಕೋಗ್ಬಿಡ್ತದೆ, ಕಾಣ್ದಂಗೆ ಕಾಣ್ದಂಗೆ ಒಳಗಡೆ ಹೋಗ್ಬಿಡುತ್ತೆ. ಇದು ಒಂದೇನು ಅಂತ ಅಂತ ಅಂದ್ರೆ, ಈಗ ರಾತ್ರಿ ಹೊತ್ತು ಅದು ಏನು ಕೆಲಸ ಮಾಡ್ತದೆ ಅಂತ ಹೇಳಿದ್ವಲ್ಲ, ಆ ಟೈಮಲ್ಲಿ ಬೇಕಾದ್ರೆ ಬಂದು ಒಂಚೂರು ಬೆಳಕ್ ಬಿಟ್ಕೊಂಡು ಎಲ್ಲಾನು ಒಂದ್ ಕಡೆಗೆ ಹಾಯ್ಕೊಂಡು ತಾಂಡ್ ಹೋಗ್ಬಿಟ್ಟು ಎಲ್ಲಾದ್ರೂ ಹೂತಾಕ್ ಬಿಡ್ಬೇಕದ, ಸ್ವಲ್ಪ ಜಬರ್ದಸ್ತಾಗಿ ಗುಂಡಿ ಆಳ ತೆಗೆದ್ಬಿಟ್ಟು ಹೂತಾಕಿದ್ರೆ ಅದು ನಮ್ಗೆ ತೊಂದರೆ ಕೊಡೋದು ತಪ್ಪದೆ. ಇಲ್ಲ ಅಂತ ಅಂದ್ರೆ ಇನ್ನೊಂದು ವಿಧಾನನು ಐತೆ ಅದಕ್ಕೆ, ಅದೇನು ಅಂತ ಅಂತ ಅಂತಂದ್ರೆ, ಅದೇ ಈ ರಾಸಾಯನಿಕ ಅಥವಾ ಕೀಟನಾಶಕ ಅಂತ ಏನಿರ್ತದ ಅದನ್ನ ಬಳಕೆ ಮಾಡ್ಬಿಟ್ಟು ಇದನ್ನ ಹತೋಟಿ ಮಾಡಬಹುದು. ಹತೋಟಿ ಮಾಡಬಹುದು ಅಂತ ಅಂದ್ರೆ ತುಂಬಾ ನಮ್ಗೆ ತಡೆಯಕ್ಕೆ ಆಯ್ತಾ ಇಲ್ಲ, ಭಾರಿ ತೊಂದರೆ ಮಾಡ್ತೈತೆ ಅನ್ನಂತ ಟೈಮಲ್ಲಿ ಈ ತೌಡ್ ಇರ್ತದಲ್ಲ ಶಂಕರಣ್ಣ, ಅಕ್ಕಿ ತೌಡು, ಅಕ್ಕಿ ತೌಡು, ಅಕ್ಕಿ ತೌಡನ್ನ ನೆನ್ಸ್ಬಿಡೋದು, ಅದ್ ಸ್ವಲ್ಪ ಬೆಲ್ಲ ಹಾಕ್ಬಿಡೋದು, ಬೆಲ್ಲ ಹಾಕ್ಬಿಟ್ಟು ನೆನ್ಸ್ಬಿಟ್ರೆ ಒಳ್ಳೆ ಘಮ ಘಮ ಘಮ ಘಮ ಅಂತ ಇರ್ತದೆ, ಹುಳಿ ವಾಸನೆ ಬಂದಂಗೆ ಈ ಬೆಲ್ಲದ ವಾಸನೆ ಬಂದ್ಬಿಡ್ತದೆ. ಅದನ್ನ ಒಂದ್ ಬಾಂಡ್ಲಿಗೆ ಹಾಕ್ಬಿಟ್ಟು, ನಾನಾಗ್ಲೇ ಹೇಳಿದ್ನಲ್ಲ ರಾಸಾಯನಿಕ ಔಷಧಿ ಸಿಗ್ತದೆ ಅಂತ ಹೇಳ್ಬಿಟ್ಟು, ಅದ ತಂದು ಮಿಕ್ಸ್ ಮಾಡ್ಬಿಟ್ಟು ತಾಂಡೋಗ್ಬಿಟ್ಟು ಒಂದ್ ಬಾಂಡ್ಲಿಲಿ ಇಟ್ಬಿಟ್ರೆ ಆ ಸ್ಮೆಲ್ಗೆ ಬರ್ತವೆ, ಆ ಸ್ಮೆಲ್ಗೆ ಬಂದ್ಬಿಟ್ಟು ಅದನ್ನ ತಿನ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತವೆ, ಸತ್ತೋಗ್ಬಿಡುತ್ತೆ. ಇದ್ರದ್ದು ಸಮಸ್ಯೆ ಏನು ಅಂತ ಅಂದ್ರೆ ನೋಡು, ತುಣಿಯಂಗಿಲ್ಲ ಮಣಂಗಿಲ್ಲ, ಅಯ್ಯೋ ಚುಚ್ಕೊಂಡ್ಬಿಡ್ತದ ಕಾಲ್ಗೆ, ಚುಚ್ಕತ್ತದೆ ಮತ್ತಿನ ಅಂಟಿರ್ತದಲ್ಲ ಜಾರ್ತದೆ ಜಾರ್ತದೆ ಜಾರ್ತದೆ, ಚುಚ್ಕೊಳ್ಳೋದು ಬಾರಿ ಇದು. ಎಷ್ಟು ಗಟ್ಟಿ ಇರ್ತವೆ ಅಂದ್ರೆ ಕೆಲವು ಕಲ್ಲಲ್ಲಿ ಹೊಡಿಬೇಕು, ಕಲ್ಲಲ್ಲಿ ಹೊಡೆದ್ರು ಅದು ಇದಾಕಲ್ಲ ಅಷ್ಟು ಗಟ್ಟಿ ಶಾರ್ಪ್ ಅಂತಾರೆ ಲಂಗಿರ್ತದೆ. ಹೌದು ಹೌದು, ಮಳೆ ಮಳೆ ಚುಚ್ಚದಂಗೆ. ಹೌದು, ಏನ ಹಿಪ್ಪನೇರಳೆ ಬಾರಿ ತೊಂದರೆ ಮಾಡ್ತೈತಂತಪ್ಪ. ಹೌದು, ಈಗ ನಾನು ಹೇಳ್ದಲ್ಲ ನನ್ನ ನೆಂಟರು ಅಂತ ಹೇಳಿ, ನಮ್ಮ ನೆಂಟರು ಈ ಕಡೆ ಈ ರಾಮನಗರ ಸೈಡ್ ಅವರು, ಅವರು ಇನ್ನ ರಾಮನಗರ ಅಂತಂದ್ರೆ ಹೌದು ಮಾರಾಟ ಮಾಡಕ್ಕೆಲ್ಲ ಅಲ್ಲೇ ಹೋಗೋದು, ಹಂಗಾಗಿ ಆ ಭಾಗದಲ್ಲಿ ಈ ರೇಷ್ಮೆಗೆ ಹೆಚ್ಚಿಗೆ ತೊಂದರೆ ಕೊಡ್ತೈತೆ ಹಿಂಗೆ ಶಂಕರಣ ಅಂತ ಹೇಳಿದ್ರ. ಆಗ ನಾನು ಹೇಳ್ದೆ ನಮ್ಗೆ ದೂರಕ್ಕೆಲ್ಲ ಒಂದೊಂದು ಕಾಣಿಸ್ಕತಾವೆ, ಇನ್ ತೋಟದ ಬೆಳೆಗೆಲ್ಲ ಬರ್ತದೆ ಅಂತೇಳಿ ಈ ವಿಜ್ಞಾನಿಗಳೆಲ್ಲ ಹೇಳಿದ್ರು, ಅದು ದಿಟ್ವಾ ಅಂತ ಕೇಳ್ದೆ. ಈಗ ಹೆಚ್ಚಿಗೆ ರೇಷ್ಮೆಗೆ ಬಾಧಿಸ್ತೈತೆ, ಮುಂದಿನಿಂದಲೂ ಬೇರೆ ಬೆಳೆಗೆ ಬಂದ್ರು ಬಂದತ್ತು ಅಂತ ಹೇಳ್ತಾ ಇದ್ರು. ಹಂಗಾಗಿ ಆ ಭಾಗದಲ್ಲಿ ಹೆಚ್ಚಿಗೆ ಕಾಣಿಸ್ಕೊಬಿಟ್ಟು ಈಗ ಅಲ್ಲಿ ನೋಡಿದ್ರೆ ಹಿಪ್ಪನೇರಳೆ ತೋಟದಲ್ಲಿ ಅವು ಹೆಂಗೆ ಬೆಳೆನ ತಿಂತವೆ ಅಂತಂದ್ರೆ, ಒಂದ್ ಎಲೆ ಇರ್ತದಲ್ಲ ಎಲೆ ಮೇಲೆ ಹಿಂಗ್ ಹರಿದಾಡ್ಕೊಂಡು ಅಲ್ಲಲ್ಲೊಳ್ಳೆ ಚುಕ್ಕಿ ಚುಕ್ಕಿ ಚುಕ್ಕಿ ಆದಂಗ್ ತಿನ್ಕೊಬಿಟ್ಟು ಬರೀ ಎಲೆನೇ ತಿನ್ನೋದು. ಈಗ ಅದ್ರದ್ದೇನ್ ಕಾಂಡ ಇರ್ತದೆ, ಕಾಂಡಗೆಂಡ ಏನು ತಿನ್ನಕ್ ಹೋಗಲ್ಲ, ಬರೀ ಎಲೆನೇ ತಿಂದು ತಿಂದು ತಿಂದು ಹಾಲ್ ಮಾಡಿ. ನಮ್ಗೆ ಈಗ ರೇಷ್ಮೆ ಹುಳಿಗೆ ಏನಪ್ಪ ಬೇಕು, ಎಲೆ ಮಾತ್ರ ಬೇಕು. ಹಂಗಾಗಿ ಆ ಎಲೆನೇ ತಿಂದು ಇವು ಹಾಳು ಮಾಡ್ತಾ ಕೂತವೆ. ಹಂಗಾಗಿ ಇವು ಹೆಚ್ಚಿಗೆ ತೊಂದರೆ ಆಯ್ತೈತೆ ಅನ್ನೋ ವಿಚಾರನ ಹೇಳಿದ್ರು. ಹೆಚ್ಚು ಕಮ್ಮಿ ಎಲೆನೇ ತಿನ್ನೋದಿದು. ಹೌದೌದೌದೌದು, ಎಲೆನೇ ತಿನ್ನೋದು ಇದು. ನೋಡು ಇನ್ನೊಂದೇನು ಅಂತ ಅಂದ್ರೆ, ನೀನ್ ಹೇಳ್ದಂಗೆ ಈ ಸ್ವಲ್ಪ ಮೋಡ ಆದಾಗ ತಂಪು ತಂಪು ಇದು ಕಾಣಿಸ್ಕೊತದೆ, ಶೀತ ಹೆಚ್ಚಾಗ ಇದ್ರು ಬೇರೆ ಟೈಮಲ್ಲಿ ಎಲ್ಲಿರ್ತದೆ ಅದು ನೀನ್ ಆಗ್ಲೇ ಹೇಳ್ದಂಗೆ ಆ ಎಲೆಗಳ ಸಂದಿಲಿ. ಅಲ್ಲ ಅಲ್ಲ ಇಲ್ಲಿ ಈ ಮತ್ ಬೇಸ್ಕಲ್ಲಿರ್ತದೆ ಅಂದ್ರೆ, ನಾನ್ ಅನ್ಕೋತೀನಿ ಈ ಏನು ಈ ನಮ್ದು ಈ ತೇವಾಗಿರ್ತಕ್ಕಂತ ಮಣ್ಣಿನ ಗ್ವಾಡೆಗಳಿರ್ಬೋದು ಅಥವಾ ಕಲ್ ಪೊಟ್ಟೆಗಳಿರ್ಬೋದು ಅದ್ರ ಸಂಧಿ ಏನಾರು ಉಸ್ಕೊಂಡಿರ್ತದ ಅಂತ. ಇಲ್ಲ, ಇದು ಗೊತ್ತಲ್ಲ, ಕೀಟಗಳು ಸಾಮಾನ್ಯವಾಗಿ ಅವ್ರ ಜೀವನ ಚಕ್ರದಲ್ಲಿ ಬೇರೆ ಬೇರೆ ಬೇರೆ ಬೇರೆ ತರದ್ದು ಅವಕ್ಕೆ ಹೋಯ್ತಾ ಇರ್ತವೆ. ಅಂದ್ರೆ ಚಿಟ್ಟೆ ಆಗೋದು, ಹುಳ ಆಗೋದು, ಮೊಟ್ಟೆ ಆಗೋದು, ಹಿಂಗೇನೋ ಆಯ್ತಾ. ಇದು ಭೂಮಿ ಒಳಗಡೆ ಒಂದು ಒಂದೂವರೆ 2 ಅಡಿ ಆಳಕ್ಕೆ ಹೋಗ್ಬಿಟ್ಟು ಅಲ್ಲಿ ನೆಲೆಸ್ಬಿಡ್ತದೆ. ಓ, ಅಂದ್ರೆ ವಾಸಸ್ಥಾನ ಕಲ್ಕೊಂಡ್ಬಿಡ್ತದಲ್ಲೇ. ಅಲ್ಲಿರ್ತದೆ. ಅಲ್ಲಿ ನೋಡು, ಅದು ಎರಡ್ ಮೂರು ನಾಲ್ಕು ವರ್ಷ ಆದ್ರು ಸಾಯೋದಿಲ್ವಂತೆ. ಅಲ್ಲೇ ಇರ್ತದೆ, ಅಲ್ಲೇ ಇರ್ತದೆ, ಗುಂಡಿ ಒಳಗೆ ತೊಡ್ಕೊಂಡು ಹೋಗಿರ್ತಲ್ಲ ಅಲ್ಲಯ್ಯ, ಅಲ್ಲೇ ಇರ್ತದೆ ಎಲ್ಲ ಒಟ್ಟಿಗೆ ಇರ್ತಾವಲ್ಲೇ. ಆಯ್ತಾ, ಯಾವಾಗ ಮ್ಯಾಕ್ ಬರ್ತದೆ ಅಂತ ಅಂತ ಅಂದ್ರೆ ಅದಕ್ಕೆ ಗೊತ್ತಾಯ್ತದಂತೆ. ಮಳೆ ಬಂದು ಇಷ್ಟು ದಿವಸ ಆದ್ಮೇಲೆ, ಒಂದ್ ಐವತ್ತು ದಿವಸ ಅರವತ್ತು ದಿವಸ ಆದ್ಮೇಲೆ ಬೆಳೆ ಬಂದಿರ್ತದೆ. ಮಳೆ ಬಂದು ಐವತ್ತು ದಿವಸ ಆದ್ಮೇಲೆ ಮೇಲಕ್ ಬರುತ್ತದ. ಅಂದ್ರೆ ಈಗ ಮಳೆ ಬಂದಾಗ ನೀರ್ ಚಂದ ಭೂಮಿ ಒಳಗೆ ಇಳ್ದಿರ್ತದೆ, ಒಳ್ಳೆ ತೇವಾಂಶ ಇರ್ತದೆ, ಅದು ಗೊತ್ತಾಯ್ತದೆ. ಹೌದು, ಈಗ ಬೆಳೆ ಪಳೆ ಬಂದಿರ್ತವೆ, ನಾನು ತಿನ್ನಕ್ ಹೋಗ್ಬೋದು ಅಂತೇಳಿ ಅಂತ. ಆ ಟೈಮ್ಗೆ ಮೇಲಕ್ ಬಂದು ಎಲ್ಲೆಲ್ಲಿ ಬೆಳೆ ಇರ್ತದೆ ರಾತ್ರಿ ಹೊತ್ತು ಹೋಗ್ಬಿಟ್ಟು ಹಾನಿ ಮಾಡಕ್ಕೆ ಶುರು ಮಾಡ್ತವೆ. ಈ ತರ ತೊಂದರೆ ಮಾಡ್ತೈತೆ ಅಂತೇಳಿ ಅವರು ಹೇಳಿದ್ರು. ಈಗ ನೀನು ನೋಡು, ಹಣಂಗೇನು ಗೊತ್ತಿರಕ್ಕಿಲ್ಲ ಅಂತ ಅನ್ಕೊಂಡ್ರೆ ಎಷ್ಟು ಚೆನ್ನಾಗಾದ್ರು ಮೂಲನೇ ಹೇಳ್ಬಿಟ್ಟ ಅಂತ ಎಲ್ಲ ನಿಮ್ಮ ಹತ್ರ ಹೇಳಿರ್ತಾರಲ್ಲ ಶಂಕರಣ್ಣ, ಇಲ್ಲಿ ಕೇಳಿಸ್ಕೊಂಡಿರ್ತೀವಿ, ಇಲ್ಲಿ ಇರ್ತದೆ ಟೈಮ್ ಬಂದಾಗ ಹೇಳ್ಬಿಡೋದು. ಅಂದ್ರೆ ಅಣಯ್ಯ ಹೆಂಗೆ ಅಂತಂದ್ರೆ ಕಾಲಿಗೆ ಒಂಥರ ಚಕ್ರಾಕ ತಿರುಗೋದು ಅಂತಾರಲ್ಲ, ಹಂಗಾಗಿ ತಿರುಗಿ ತಿರುಗಿ ಅವನಿಗೆ ಸಾಕಷ್ಟು ವಿಷಯಗಳು ಅವನಿಗೆ ಮನಸ್ಸಿಗೆ ನಾಟಿರ್ತವೆ. ಹಿಂಗೆ ನೋಡು, ನಮ್ ಕಷ್ಟಕ್ಕೆ ಸರಿಯಾಗಿ ಹೇಳ್ತಾನೆ ಅಣಯ್ಯ. ಈಗ ಕಷ್ಟಕ್ಕೆ ಹೇಳ್ತಾನೆ ಅಂತಂದಾಗ, ನಾಳೆ ನಾನು ನಿನ್ನನ್ನು ಇಷ್ಟಪಟ್ಟು ಕರ್ಕೊಂಡೋಯ್ತೀನಿ, ಈಗ ಏನಾರು ಒಂಚೂರು ಮನಸ್ಸಿಗೆ ಮುದ ನೀಡಂತದ್ದು ಏನಾರು ಒಂಚೂರು ಮನೆ ಒಳಗೆ ಐತಲಪ್ಪ ಮಾಮೂಲಿ ಕಷಾಯ. ಈ ವಾತಾವರಣಕ್ಕೆ ಬೇಕಾಗಿರೋದೇ ಕಷಾಯ. ಕಷಾಯ ಕಷಾಯ ಕೊಡು, ನಾನು ಕುಡ್ಕೊಂಡು ಹೋಯ್ತೀನಿ ಅಣಯ್ಯ. ಆಯ್ತಾಯ್ತು. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮನೆಗೊಂದು ಮನಕ್ಕೊಂದು ಅಕ್ವೇರಿಯಂ, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ರೈತ ಬಾಂಧವರೇ, ತಾವೆಲ್ಲರೂ ನೋಡಿದ್ದೀರಿ, ಗಮನಿಸಿದ್ದೀರಿ, ಹಾಗೆ ಕೇಳಿದ್ದೀರಿ. ಅಕ್ವೇರಿಯಂಗಳಲ್ಲಿ ಮೀನು ಮರಿಗಳನ್ನು ಸಂತೋಷಕ್ಕಾಗಿ ಮನರಂಜನೆಗಾಗಿ ಸಾಕೋದನ್ನು ನೋಡಿರ್ತೀರಿ. ಯಾವೆಲ್ಲ ಜಾತಿಯ ಮೀನು ಮರಿಗಳನ್ನು ನಾವು ಅಕ್ವೇರಿಯಂನಲ್ಲಿ ಸಾಕಬಹುದು ಹಾಗೂ ಇದರ ವೈಶಿಷ್ಟ್ಯತೆಗಳು ಏನು, ಜೊತೆಗೆ ಇವುಗಳನ್ನು ನಿರ್ವಹಣೆ ಮಾಡುವ ಕ್ರಮ ಹೇಗೆ, ಜೊತೆಗೆ ವಾಣಿಜ್ಯವಾಗಿ ನಾವು ಅಲಂಕಾರಿಕ ಮೀನುಗಳನ್ನು ಬೆಳೆಯಬಹುದಾ, ಹಾಗೆಯೇ ಈ ಮೀನಿನ ಸಾಕಾಣಿಕೆ ಮಾಡುವ ಕ್ರಮ ಹೇಗೆ, ಇಷ್ಟೆಲ್ಲ ವಿಚಾರಗಳನ್ನು ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ನೋಡೋಣ. ಭಾರತದಲ್ಲಿ ಬಣ್ಣದ ಮೀನುಗಳ ನೂರಾರು ಪ್ರಭೇದಗಳಿದ್ದು ಕೇವಲ ಕೆಲವೇ ಪ್ರಭೇದಗಳನ್ನು ಮಾತ್ರ ಅಕ್ವೇರಿಯಂನಲ್ಲಿ ಸಾಕಲಿಕ್ಕೆ ಬಳಸ್ತಾರೆ. ಪ್ರಪಂಚದಲ್ಲಿ ಬಣ್ಣದ ಮೀನುಗಳ ವಹಿವಾಟು ಸುಮಾರು 300,000,000,000,000 ರೂಪಾಯಿಗಳು ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಇದರಲ್ಲಿ ಭಾರತದ ಪಾಲು ಶೇಕಡ 0.008% ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಆದ್ದರಿಂದ ಜನರ ಆರ್ಥಿಕ ಪ್ರಗತಿ ಮತ್ತು ಬದಲಾಗುತ್ತಿರುವ ಅಭಿರುಚಿಯಿಂದ ಭಾರತದಲ್ಲೂ ಸಹ ಅಲಂಕಾರಿಕ ಮೀನುಗಳ ಉದ್ಯಮಕ್ಕೆ ಉತ್ತಮವಾದಂತಹ ಉಜ್ವಲವಾದಂತಹ ಭವಿಷ್ಯವಿದೆ. ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಪಶ್ಚಿಮ ಘಟ್ಟದ ನದಿ ಕಾಲುವೆಗಳಲ್ಲಿ ಮತ್ತು ಇತರೆ ನದಿಗಳಲ್ಲಿ ಅಕ್ವೇರಿಯಂನಲ್ಲಿ ಇಡಬಹುದಾದ ಮೀನುಗಳು ಹಲವಾರು ಇವೆ. ಅಕ್ವೇರಿಯಂ ಅಂತಂದ್ರೆ ಮತ್ಸಾಲಯ ಅಥವಾ ಮೀನ್ಮನೆ ಅಂಥೇಳಿ ಕರಿಬಹುದು. ಇವುಗಳು ಜೀವಂತ ಬಣ್ಣದ ಮೀನುಗಳನ್ನು ಇಡಲು ಉಪಯೋಗಿಸುವ ಯಾವುದೇ ವಿನ್ಯಾಸದ ಗಾಜಿನ ತೊಟ್ಟಿ. ಇಂತಹ ಗಾಜಿನ ತೊಟ್ಟಿಗಳನ್ನು ಹಾಗೂ ಅಲಂಕಾರಿಕ ಮೀನುಗಳನ್ನು ಸರಬರಾಜು ಮಾಡುವ ವೃತ್ತಿಯಿಂದ ಕೃಷಿಕರು ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಅಲ್ಲದೆ ಜನರಲ್ಲಿ ಹೆಚ್ಚುತ್ತಿರುವ ವಾಸ್ತು ಪರಿಕಲ್ಪನೆಯಿಂದ ಅಕ್ವೇರಿಯಂ ಒಳ್ಳೆಯ ಉದ್ಯಮವಾಗಿ ಬೆಳೀತಾ ಇದೆ. ಮನೆಯ ಅಂದಕ್ಕಾಗಿ ಅಕ್ವೇರಿಯಂ ಅಂತಂದ್ರೆ ಎಲ್ಲೆಲ್ಲಿ ಈ ಅಕ್ವೇರಿಯಂಗಳನ್ನು ಬಳಸ್ತಾರೆ ಅಂತ ನೋಡೋಣ. ಅಕ್ವೇರಿಯಂಗಳನ್ನು ಮನೆಗಳಲ್ಲಿ, ಕಚೇರಿಗಳಲ್ಲಿ, ಅಂಗಡಿಗಳಲ್ಲಿ, ಅಲ್ಲದೆ ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿಯೂ ಸಹ ಸಾಮಾನ್ಯವಾಗಿ ಅಕ್ವೇರಿಯಂಗಳನ್ನು ಕಾಣ್ತೇವೆ. ಅಕ್ವೇರಿಯಂಗಳನ್ನು ಇಡಲು ಪ್ರತ್ಯೇಕವಾದ ಹಾಗೂ ಹೆಚ್ಚಿನ ಸ್ಥಳದ ಅವಶ್ಯಕತೆ ಇರೋದಿಲ್ಲ. ಇರುವ ಸ್ಥಳಕ್ಕೆ ಅನುಗುಣವಾಗಿ ನಮ್ಮ ಮನೆಗೆ, ಅಭಿರುಚಿಗೆ, ಹಣಕಾಸಿನ ಹೊಂದಿಕೆಗೆ ಮನೆಯ ಸೂಕ್ತ ಸ್ಥಳಾವಕಾಶಕ್ಕೆ ಸರಿಹೊಂದುವ ಸೂಕ್ತ ಅಳತೆಯ ಅಕ್ವೇರಿಯಂಗಳನ್ನು ಅಳವಡಿಸಿಕೊಳ್ಳಬಹುದು. ಇದು ಸರಳವಾದ, ಹೆಚ್ಚು ಖರ್ಚಿಲ್ಲದ ಹವ್ಯಾಸ. ಅಲ್ಲದೆ ಅಕ್ವೇರಿಯಂ ನಮ್ಮ ಕಣ್ಣು ಮಟ್ಟದ ಎತ್ತರದಲ್ಲಿ ಇರಿಸಿದರೆ ನೋಡಲು ಸೂಕ್ತ. ಇವುಗಳಲ್ಲಿ ನದಿ ಅಥವಾ ಸಮುದ್ರ ನೈಸರ್ಗಿಕ ಸೌಂದರ್ಯವನ್ನು ಸೃಷ್ಟಿಸಿ ಬಣ್ಣ ಬಣ್ಣದ ಆಕರ್ಷಕ ಮೀನುಗಳನ್ನು, ಅಂತಂದರೆ ಜೀವಂತ ಜಲರತ್ನಗಳನ್ನು ಸಂಗ್ರಹಿಸಿ ನೋಡಿ ಆನಂದವನ್ನು ಪಡಬಹುದು. ಅಲ್ಲದೆ ಅಕ್ವೇರಿಯಂ ವೀಕ್ಷಣೆಯಿಂದ ಮಾನಸಿಕ ಒತ್ತಡ ಸಹ ಕಡಿಮೆ ಆಗುತ್ತೆ ಅಂಥೇಳಿ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಸಾಮಾನ್ಯವಾಗಿ ವಿವಿಧ ಅಳತೆಯ ಮತ್ತು ವಿವಿಧ ಆಕಾರದ ಅಕ್ವೇರಿಯಂಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಅಕ್ವೇರಿಯಂಗಳು ಸಾಮಾನ್ಯವಾಗಿ ತ್ರಿಕೋನಾಕಾರ, ಆಯತಾಕಾರ, ಚಚ್ಚೌಕ, ಷಡ್ಭುಜಾಕೃತಿ, ಬೌಲುಗಳು ಇತ್ಯಾದಿ ಆಕಾರದಲ್ಲಿ ಸಿಗುತ್ತವೆ. ಆದರೆ ನಾವು ಅಳವಡಿಸುವ ಸ್ಥಳಕ್ಕೆ ಹೊಂದಿಕೊಳ್ಳುವ ಅಳತೆಯ ಅಕ್ವೇರಿಯಂನ ಪಡೆಯುವುದು ಉತ್ತಮ. ಈಗ ನೀವು ನಿಮ್ಮ ಮನೆಯಲ್ಲಿ ಒಂದು ಅಕ್ವೇರಿಯಂನ ಇಟ್ಟಿದ್ದೀರಿ ಅಂತ ಅನ್ಕೊಳ್ಳಿ. ಈ ಅಕ್ವೇರಿಯಂನ ನಿರ್ವಹಣೆ ಹೇಗ್ ಮಾಡಬೇಕು ಅಂಥೇಳಿ ನೋಡೋಣ. ಶುದ್ಧವಾದ, ತಿಳಿಯಾದ ಮತ್ತು ವಾಸನೆ ಇಲ್ಲದ ನದಿ ನೀರು, ಬಾವಿ ನೀರು, ಕೊಳವೆ ಬಾವಿ ನೀರನ್ನ ಬಳಸಬೇಕು. ನಲ್ಲಿಯ ನೀರನ್ನ ನೀವೇನಾದರೂ ಅಕ್ವೇರಿಯಂಗೆ ಬಳಸ್ತೀರಿ ಅನ್ನೋದಾದಲ್ಲಿ ನೀರನ್ನ ಹಿಡಿದ 6-8 ಗಂಟೆಗಳ ನಂತರ ನೀರಿನಲ್ಲಿರುವ ಕ್ಲೋರಿನ್ ಅಂಶವು ಆವಿಯಾದ ನಂತರ ಇದನ್ನ ಅಕ್ವೇರಿಯಂಗೆ ಬಳಸಬಹುದು. ಮೀನು ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನ ಉಪಯೋಗಿಸೋದ್ರಿಂದ ತಿಂಗಳಿಗೆ ಒಮ್ಮೆ, ಅಂತಂದ್ರೆ ಅವಶ್ಯಕತೆಗೆ ಅನುಗುಣವಾಗಿ ನೀವು ನೀರನ್ನ ಬದಲಾವಣೆ ಮಾಡ್ತಾ ಇರಬೇಕಾಗತ್ತೆ. ಮೀನಿನ ಆಹಾರವನ್ನ ನಿಯಮಿತವಾಗಿ ಪ್ರತಿದಿನ ನಿಗದಿತ ಪ್ರಮಾಣದಲ್ಲಿ ನೀಡಬೇಕು. ಮೀನು ತಿಂದು ಉಳಿದ ಆಹಾರ, ಮೀನು ವಿಸರ್ಜಿಸುವ ಹಿಕ್ಕೆ, ಇವುಗಳು ಕೊಳೆತು ನೀರು ಕೆಡುವ ಸಂಭವವಿರುತ್ತೆ. ಆದ್ದರಿಂದ ಸೂಕ್ತವಾದಂತಹ ರಬ್ಬರ್ ಟ್ಯೂಬ್ ಅನ್ನು ಬಳಸಿ ನೀರಿನ ಒಳಭಾಗದಲ್ಲಿ ಶೇಖರಣೆಯಾಗುವ ವಸ್ತುಗಳನ್ನು ಎಚ್ಚರಿಕೆಯಿಂದ ತೆಗಿಬೇಕು. ಅಕ್ವೇರಿಯಂಗಳಲ್ಲಿ ಯೋಗ್ಯವಾದ ಮತ್ತು ಆಕರ್ಷಕವಾಗಿ ಕಾಣಿಸುವ ಜೀವಂತ ಸಸ್ಯಗಳನ್ನ ಬಳಸೋದ್ರಿಂದ ಆಕರ್ಷಣೆ ಇನ್ನೂ ಹೆಚ್ಚಾಗುತ್ತೆ. ಅಕ್ವೇರಿಯಂಗಳಿಗೆ ಸೂರ್ಯನ ಬೆಳಕಾಗಲಿ ಅಥವಾ ವಿದ್ಯುತ್ ದೀಪಗಳಿಂದ ಬೆಳಕನ್ನು ಒದಗಿಸಬಹುದು. ಚಳಿಗಾಲದಲ್ಲಿ ನೀರಿನಲ್ಲಿ ಅಳವಡಿಸಬಹುದಾದ ಹೀಟರ್ಗಳನ್ನು ಬಳಸಿ ನೀರಿನ ಉಷ್ಣವನ್ನು ನಿಯಂತ್ರಿಸಬೇಕಾಗತ್ತೆ. ದಿನದಲ್ಲಿ ಬೆಳಗ್ಗೆ ಸಂಜೆ 1-2 ಗಂಟೆ ಏರೇಟರ್ ಅಥವಾ ಗಾಳಿ ಯಂತ್ರವನ್ನು ಬಳಸಿ ನೀರಿನಲ್ಲಿನ ಆಮ್ಲಜನಕದ ಪ್ರಮಾಣವನ್ನು ಸೂಕ್ತ ಪ್ರಮಾಣದಲ್ಲಿ ಲಭ್ಯ ಇರೋ ಹಾಗೆ ನೋಡಿಕೊಳ್ಬೇಕಾಗತ್ತೆ. ಅಕ್ವೇರಿಯಂನ ಒಳಭಾಗದಲ್ಲಿ, ಹೊರಭಾಗದಲ್ಲಿ ಮತ್ತು ತಳಭಾಗದಲ್ಲಿ ಅಳವಡಿಸುವ ವಿವಿಧ ಫಿಲ್ಟರ್ಗಳಿದ್ದು ಇವುಗಳ ಬಳಕೆಯಿಂದ ನೀರಿನಲ್ಲಿರುವ ಕಲ್ಮಶಗಳನ್ನು ತೆಗೆದು ಶುದ್ಧಿಯನ್ನ ಮಾಡಬಹುದು. ಸಮುದಾಯ ಅಕ್ವೇರಿಯಂಗಳಲ್ಲಿ ಆಕರ್ಷಕ ವರ್ಣಗಳ, ಶಾಂತ ಸ್ವಭಾವದ, ಸಮಗಾತ್ರದ ಮೀನುಗಳನ್ನು ಸಂಗ್ರಹಿಸಬೇಕು. ವಿಶಿಷ್ಟ ಪ್ರಭೇದದ ಮೀನುಗಳಾದಂತಹ ಆರೋವನ, ಫ್ಲವರ್ ಹಾರ್ನ್ ಪಿರಾನ, ಆಸ್ಕರ್, ಡಿಸ್ಕಸ್ ಇತ್ಯಾದಿ ಮೀನುಗಳನ್ನು ಪ್ರತ್ಯೇಕವಾಗಿಯೇ ನಿರ್ವಹಣೆ ಮಾಡಬೇಕು. ಮನೆಯಲ್ಲಿ ಕೈತೋಟದ ಒಳಗೆ ಆಕರ್ಷಕ ವಿನ್ಯಾಸವುಳ್ಳ ಕೊಳಗಳಲ್ಲಿಯೂ ಸಹ ಸೂಕ್ತ ಬಣ್ಣದ ಮೀನುಗಳನ್ನು ಸಾಕೋದ್ರಿಂದ ಕೈತೋಟಕ್ಕೆ ಹೆಚ್ಚಿನ ಮೆರುಗನ್ನು ನೀಡಿದಂಗಾಗುತ್ತೆ. ಇನ್ನು ವಾಣಿಜ್ಯ ಬೆಳೆಯಾಗಿ ಅಲಂಕಾರಿಕ ಮೀನುಗಳನ್ನು ಯಾವ ರೀತಿ ಸಾಕಣೆ ಮಾಡಬಹುದು ಅಂತೇಳಿ ನೋಡಿದಾಗ, ವಾಣಿಜ್ಯ ಬೆಳೆಯಾಗಿ ಅಲಂಕಾರಿಕ ಮೀನು ಸಾಕಣೆ ಹೆಚ್ಚು ಹೆಚ್ಚು ಬಂಡವಾಳವಿಲ್ಲದೆ ಮನೆಯ ಹಿತ್ತಲಿನಲ್ಲೇ ಲಭ್ಯವಿರುವಷ್ಟು ಸ್ಥಳದಲ್ಲಿಯೇ ಅಲಂಕಾರಿಕ ಮೀನುಮರಿ ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಸ್ಥಳಾವಕಾಶ ಮತ್ತು ನೀರಿನ ಸೌಲಭ್ಯ ಇರುವವರು 5-10 ಚದರ ಮೀಟರ್ ಆಯತಾಕಾರದ ಮಣ್ಣಿನ ಕೊಳಗಳನ್ನು ನಿರ್ಮಿಸಿ ಸುಲಭವಾಗಿ ಮರಿ ಮಾಡುವ ತಳಿಗಳಾದ ಗಪ್ಪಿ, ಮೋಲಿ, ಸೋರ್ಡ್ ಟೈಲ್, ಗೌರಮಿ, ಗೋಲ್ಡ್ ಫಿಶ್ ಮತ್ತು ಇತರೆ ಮೀನುಗಳನ್ನು ಮರಿ ಮಾಡಿಸಿ ಕೆಲಕಾಲ ಬೆಳೆಸಿ ಮಾರಾಟವನ್ನು ಕೂಡ ಮಾಡಬಹುದು. ಸ್ಥಳಾವಕಾಶ ಕಡಿಮೆ ಇದ್ದಲ್ಲಿ ಸಿಮೆಂಟ್ ತೊಟ್ಟಿಗಳನ್ನು ಕಟ್ಟಿಸಿ ಅಥವಾ ಸಿಮೆಂಟ್ ರಿಂಗ್ಗಳಿಂದ ನಿರ್ಮಿಸಿದ ತೊಟ್ಟಿಗಳಲ್ಲಿ ಈ ಮೀನುಗಳನ್ನು ಸಾಕಬಹುದು. ಅಲ್ಲದೆ ಮಣ್ಣಿನ ಕೊಳಗಳು ಮತ್ತು ಸಿಮೆಂಟ್ ತೊಟ್ಟಿಗಳನ್ನು ಕಡಿಮೆ ಖರ್ಚಿನಲ್ಲಿಯೂ ನಿರ್ಮಿಸಿಕೊಂಡು ಬಣ್ಣದ ಮೀನು ಮರಿಯನ್ನು ಸಾಕಬಹುದು. ಅಲಂಕಾರಿಕ ಮೀನುಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಲು ಹೆಚ್ಚು ಬಂಡವಾಳ ಬೇಕಾಗುವುದಿಲ್ಲ, ಆದರೆ ಹೆಚ್ಚಿನ ಆಸಕ್ತಿ ಬೇಕಾಗುತ್ತೆ. ಸ್ಥಳೀಯವಾಗಿ ಅಕ್ವೇರಿಯಂನಲ್ಲಿ ನಿರ್ವಹಣೆ ಮಾಡಬಹುದಾದಂತಹ ಮೀನಿನ ತಳಿಗಳು ಯಾವುವು ಅಂಥೇಳಿ ನೋಡಿದಾಗ, ಸಾಮಾನ್ಯವಾಗಿ ಬಹಳಷ್ಟು ಹವ್ಯಾಸಿಗರು ಸಾಕುವ ಅಕ್ವೇರಿಯಂ ಮೀನುಗಳು ಅಂತಂದರೆ ಗೋಲ್ಡ್ ಫಿಶ್, ಗಪ್ಪಿ, ಪ್ಲಾಟಿ, ಸ್ಪೋರ್ಡ್ ಟೈಲ್, ಮೋಲಿ, ಟೆಟ್ರಾ,